ಕರುನಾಡ ಜನತೆಯ ಆರೋಗ್ಯ ರಕ್ಷಕ, ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಈ ಯೋಜನೆಯ ಪ್ರಯೋಜನ ಪಡೆಯಲು ಇಂದೇ ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ಆಯುಷ್ಮಾನ್ ಕಾರ್ಡ್ಗಳನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಿಂದ ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555ಕ್ಕೆ ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಮಹೀಂದ್ರಾ ಎಸ್ಯುವಿಸ್ ನ ಬಿಗ್ಗೆಸ್ಟ್ ಡೀಲ್ ಆಫ್ 2022 ಜೊತೆ 2023ಗೆ ಡ್ರೈವ್ ಮಾಡಿ. ಈ ಡಿಸೆಂಬರ್ ಮಹೀಂದ್ರಾದ ಯಾವುದೇ ಎಸ್ಯುವಿ ರೇಂಜ್ ನ ವೆಹಿಕಲ್ ಅನ್ನು ಖರೀದಿಸಿ ಹಾಗೂ 1.4 ಲಕ್ಷದವರೆಗಿನ ಬೆನಿಫಿಟ್ಸ್ ಅನ್ನು ನಿಮ್ಮದಾಗಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಂತೋಷ್ ಆಟೋವಿಂಗ್ಸ್ ವಿಜಯಪುರ. ಶರತ್ತುಗಳು ಅನ್ವಯ. ನನ್ನ ತಂದೆ ಯಾವಾಗಲೂ ನನಗೆ ಹೇಳುತ್ತಾರೆ, ಒಂದೋ ನಂಬರ್ 1 ಆಗು ಅಥವಾ ಲಕ್ಷಾಂತರ ಜನರಲ್ಲಿ ಒಬ್ಬನಾಗು. ನನ್ನನ್ನು ನಂಬರ್ 1 ಮಾಡಲು ಅವರು ತನ್ನ ಆಸೆಗೆ 2ನೇ ಆದ್ಯತೆ ನೀಡಿದರು. ಯಾವತ್ತೂ ರಾಜಿ ಮಾಡಿಕೊಳ್ಳಲಿಲ್ಲ. ಇಂದು ನಾನು ಅವರಿಗಾಗಿ ಮನೆಯೊಂದನ್ನು ನಿರ್ಮಿಸುತ್ತಿದ್ದೇನೆ ಮತ್ತು ಈಗ ರಾಜಿ ಮಾಡಿಕೊಳ್ಳದಿರುವ ಸರದಿ ನನ್ನದಾಗಿದೆ. ಏಕೆಂದರೆ ಜೀವನದಲ್ಲಿ ಮನೆಯನ್ನು ಒಂದೇ ಬಾರಿ ಕಟ್ಟುವುದು. ಹಾಗಾಗಿ ನಾನು ಆಯ್ಕೆ ಮಾಡಿದ ಸಿಮೆಂಟ್ ಕೂಡ ದೇಶದ ನಂಬರ್ 1 ಅಲ್ಟ್ರಾಟೆಕ್ ಆಗಿದೆ. ಒಂದು ಮನೆ ಒಂದು ಅವಕಾಶ, ಅದಕ್ಕಾಗಿಯೇ ಸಿಮೆಂಟ್ ಕೂಡ ದೇಶದ ನಂಬರ್ 1 ಅಲ್ಟ್ರಾಟೆಕ್. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದೊಳಗ, ಅಂದ್ರ ಬಾಗಲಕೋಟೆಯ ನವನಗರದ ಉದ್ಯಾನಗಿರಿಯ ಆವರಣದೊಳಗ ಪ್ರಸಕ್ತ ವರ್ಷದ ತೋಟಗಾರಿಕಾ ಮೇಳವನ್ನ ಆಯೋಜಿಸಲಾಗಿದೆ. ಈ ತೋಟಗಾರಿಕಾ ಮೇಳ December 29-31 ತನಕ ನಡೀತಾ ಇದೆ. 3 ದಿನಗಳವರೆಗೆ ನಡೀತಾ ಇರುವಂತಹ ಈ ತೋಟಗಾರಿಕಾ ಮೇಳವನ್ನ ತೋಟಗಾರಿಕೆ, ಕೃಷಿ ಮತ್ತು ಇತರೆ ಅಭಿವೃದ್ಧಿ ಇಲಾಖೆಗಳ ಸಹಯೋಗದ ಜೊತೆಗೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆಯೋಜಿಸಿದೆ. ಈ ಮೇಳದ ಮುಖ್ಯ ಧ್ಯೇಯ ಅಂತಂದ್ರೆ ಈ ಸಲ ಸಾವಯವ ತೋಟಗಾರಿಕೆಯ ಮೇಲೆ ವಿಶೇಷ ಒತ್ತನ್ನ ನೀಡಲಾಗ್ತಾ ಇದೆ. ಈ ಮೇಳದೊಳಗೆ ಸಾಕಷ್ಟು ವಿಷಯಗಳನ್ನು ನಮ್ಮ ರೈತ ಬಾಂಧವರು ತಿಳಿಬಹುದಾಗಿದೆ. ಹೊಸ ಪದ್ಧತಿಯೊಳಗೆ ಸುಸ್ಥಿರ ತರಕಾರಿ ಬೇಸಾಯ, ದೇಶಿ ಮತ್ತು ವಿದೇಶಿ ತರಕಾರಿಗಳ ಪ್ರಾತ್ಯಕ್ಷಿಕೆಗಳನ್ನು ನೋಡಬಹುದು. ಸಾವಯವ ಕೃಷಿಯೊಳಗೆ ಹಣ್ಣಿನ ಬೆಳೆಗಳ ಪ್ರಾತ್ಯಕ್ಷಿಕೆಗಳು ಕೂಡ ಅಲ್ಲದವ. ಪೌಷ್ಟಿಕ ಕೈತೋಟ, ಹೂ ಮತ್ತು ಹಣ್ಣಿನ ತೋಟಗಳು, ಜಲಕೃಷಿ ಮಾದರಿಗಳು, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ, ಜಾನುವಾರು ಮೇಳ, ಕೃಷಿ ಬ್ಯಾಂಕಿಂಗ್ ವ್ಯವಹಾರಗಳು, ಕೃಷಿ ಮತ್ತು ತೋಟಗಾರಿಕಾ ಪ್ರಕಟಣೆಗಳು, ರೈತರಿಗೆ ಆತ್ಮಸ್ಥೈರ್ಯ ತುಂಬುವಂತಹ ಕಾರ್ಯಕ್ರಮಗಳನ್ನು ಕೂಡ ನಡೆಸಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಏನು ಸಸ್ಯ ಸಂರಕ್ಷಣೆ ಒಳಗೆ ಡ್ರೋನ್ಗಳ ಬಳಕೆ ಆಗ್ತಾ ಇರುವುದನ್ನ ನಾವು ನೋಡ್ತಾ ಇದ್ದೀವಿ. ಅವುಗಳ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಯನ್ನು ರೈತರು ಪಡ್ಕೊಳ್ಬಹುದು. ಕೃಷಿ ಯಂತ್ರೋಪಕರಣಗಳು, ಉಪಕರಣಗಳ ಪ್ರದರ್ಶನ ರೈತರಿಗೆ ಅನುಕೂಲ ಒದಗಿಸ್ತದೆ. ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಹಿತಿ ರೈತರಿಗೆ ಹೆಚ್ಚಿನ ಜ್ಞಾನವನ್ನ ಕೊಡಬಹುದು. ರಾಸಾಯನಿಕ ಗೊಬ್ಬರಗಳು, ಪೀಡೆನಾಶಕಗಳು, ಔಷಧಿ ಮತ್ತು ಸುಗಂಧ ದ್ರವ್ಯ ಬೆಳೆಗಳ ಪ್ರದರ್ಶನಗಳನ್ನು ಕೂಡ ರೈತರು ಕಣ್ತುಂಬಿಕೊಳ್ಬಹುದು. ರಸಾವರಿ ಮಾದರಿಗಳು, ಕಿರುಹಣ್ಣಿನ ಪ್ರಾತ್ಯಕ್ಷಿಕೆ, ತಾಕುಗಳು, ಜೇನು ಕೃಷಿ, ಸಮಗ್ರ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳು, ಕೃಷಿ ಪರಿಕರಗಳ ಪ್ರದರ್ಶನ, ಕೌಶಲ್ಯ ಪ್ರಾತ್ಯಕ್ಷಿಕೆಗಳು, ಕೃಷಿಯೊಳಗೆ ಡಿಜಿಟಲ್ ಆಪ್ಗಳ ಬಳಕೆ, ಸಂರಕ್ಷಿತ ಹೂ ಮತ್ತು ತರಕಾರಿಗಳ ಬೇಸಾಯ, ಬೊನ್ಸಾಯ್ ಗಿಡಗಳನ್ನು ಯಾವ ರೀತಿ ತಯಾರು ಮಾಡಬಹುದು ಅನ್ನುವಂಥ ವಿಚಾರ ಇಟ್ಟುಕೊಂಡಂತಹ ಪ್ರಾತ್ಯಕ್ಷಿಕೆಗಳು, ಹೂ ಮತ್ತು ಅಲಂಕಾರಿಕ ಸಸ್ಯಗಳ ಬೇಸಾಯ ಮತ್ತು ಮೌಲ್ಯವರ್ಧನೆಯ ಕುರಿತಾದಂತಹ ಪ್ರಾತ್ಯಕ್ಷಿಕೆಗಳನ್ನು ಕೂಡ ರೈತರು ನೋಡಬಹುದು. ರೈತರ ಮತ್ತು ವಿಜ್ಞಾನಿಗಳ ಸಂವಾದ ಕೂಡ ಈ ಸಂದರ್ಭದೊಳಗೆ ನಡೀತಾ ಇದೆ. ರೈತರು ತಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು. ಪರಿಕರಗಳು ಬೇಕಾದಂಥವರು ಕೂಡ ತಮಗೆ ಏನು ಬೇಕು ಇಲ್ಲಿ ತಜ್ಞರನ್ನ ಕೇಳಿ ಪಡ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಕೂಡ ಅದ. ವಿಶೇಷವಾಗಿ ನಮ್ಮ ಪ್ರಗತಿಪರ ರೈತರು ಹೊಸ ಹೊಸ ವಿಚಾರಗಳನ್ನು ತಮ್ಮ ಹೊಲದೊಳಗೆ ಅಳವಡಿಸಿಕೊಂಡಂತಹ ಸಾಧಕ ರೈತರು, ರೈತ ಮಹಿಳೆಯರಿಗೆ ಸನ್ಮಾನ ಕೂಡ ನಡೀತಾ ಇದೆ. ಅವರ ವಿಚಾರಗಳನ್ನ ಕೇಳುವಂತಹ ಅವಕಾಶ ನಮ್ಮ ರೈತ ಬಾಂಧವರಿಗೆ ಸಿಗ್ತಾ ಇದೆ. ಆದ್ದರಿಂದ ಈ 3 ದಿವಸ ಅಂದ್ರೆ December 29-31 ಈ 3 ದಿವಸಗಳವರೆಗೆ ರೈತ ಬಾಂಧವರು ತೋಟಗಾರಿಕಾ ಮೇಳದಲ್ಲಿ ಭಾಗವಹಿಸಿ ಹೆಚ್ಚಿನ ಜ್ಞಾನ ಸಂಪತ್ತನ್ನು ಪಡಿಬೇಕು ಅನ್ನುವಂತಹ ಮನವಿಯನ್ನು ನಾವು ಮಾಡ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಉದ್ಯಾನ ಸಹಾಯವಾಣಿ ಇದೆ, ಅದನ್ನ ರೈತರು ಬಳಸಬಹುದು. 1800045719 ಈ ನಂಬರ್ಗೆ ಸಂಪರ್ಕ ಮಾಡಿ ತಾವು ತೋಟಗಾರಿಕೆ ಬಗ್ಗೆ ಅಥವಾ ಮೇಳದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ರೈತರೇ, ಮೂರು ದಿನ ಉಚಿತ ಮೋಟಾರ್ ವೈಡಿಂಗ್ ತರಬೇತಿಗಾಗಿ ಸಂಪರ್ಕಿಸಿ ಸೀತಮ್ಮ ಟೆಕ್ನಿಕಲ್ ಕರಿಯರ್ ಅಕಾಡೆಮಿ, ಸೋಲಾಪುರ ರಸ್ತೆ, ಗವರ್ಮೆಂಟ್ SC/ST ಹಾಸ್ಟೆಲ್, ಚಂದೂನಗರ್, ವಿಜಯಪುರ. ಮೊಬೈಲ್ ಸಂಖ್ಯೆ 9632351861. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನಿಯಾ ತಡೆಗಟ್ಟೋಣ. ರೋಗ ಲಕ್ಷಣಗಳು ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ಮೈಕೈ ನೋವು ಮತ್ತು ಕೀಳು ನೋವು, ತೀವ್ರವಾದ ತಲೆನೋವು, ಹೆಚ್ಚಾಗಿ ಹಣೆ ಮುಂಭಾಗ, ಕಣ್ಣಿನ ಹಿಂಭಾಗದ ನೋವು. ಈ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ತಕ್ಷಣ ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಆತ್ಮೀಯರೇ, ವಿಜಯಪುರದ ಕೃಷಿ ಮಹಾವಿದ್ಯಾಲಯದ ಆವರಣದ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಬರುವ January 1-3 ತಾರೀಕಿನವರೆಗೆ ಬೃಹತ್ ಕೃಷಿ ಮೇಳ ನಡೆಯಲಿದೆ. ಈ ಮೇಳದಲ್ಲಿ ಕೃಷಿ ಪರಿಕರ ಮಳಿಗೆಗಳನ್ನು ಕಾಯ್ದಿರಿಸಬೇಕೆನ್ನುವರು ಕೃಷಿ ಮೇಳದ ವಸ್ತು ಪ್ರದರ್ಶನ ಸಮಿತಿಯ ಅಧ್ಯಕ್ಷರನ್ನು ಸಂಪರ್ಕಿಸಬಹುದು. ಮೊಬೈಲ್ ಸಂಖ್ಯೆ 9448909899. ಟೀಚರ್ ಅಮ್ಮ, ನನ್ ಮಗಿನ ಗಮನಿಸಿದ್ಯಾ? ಇತ್ತೀಚೆಗೆ ಸಣ್ಣಾನೇ ಆಗ್ತಾವನೆ. ಎಲ್ಲಿ ಕಾರ್ಡ್ ತೋರ್ಸು. ಹೌದಲ್ಲವ, 3 ತಿಂಗಳಿಂದ ನಿನ್ ಮಗಿ ತೂಕನೇ ಜಾಸ್ತಿ ಆಗಿಲ್ಲ. ಊಟ ಸರಿಯಾಗಿ ಮಾಡ್ತಾವ್ನ? ಪ್ರತಿದಿನ ಊಟ ಮಾಡ್ತಾನೆ ಅವನೇ, ಆದ್ರೆ ದಪ್ಪನೇ ಆಗಿಲ್ಲ. ಮಕ್ಕಳಲ್ಲಿ 3 ತಿಂಗಳಿಂದ ತೂಕ ಜಾಸ್ತಿ ಆಗದೇ ಇದ್ರೆ TB ಪರೀಕ್ಷೆ ಮಾಡಿಸ್ಬೇಕು. ನಡಿ ಆಸ್ಪತ್ರೆಗೆ ಹೋಗೋಣ. ಮಕ್ಕಳಲ್ಲಿ 3 ತಿಂಗಳವರೆಗೂ ತೂಕ ಹೆಚ್ಚಾಗದೇ ಇರುವುದು TB ರೋಗದ ಲಕ್ಷಣ. ಅಪೌಷ್ಟಿಕತೆ ಇರುವ ಮಕ್ಕಳಲ್ಲಿ TB ಬರುವ ಸಾಧ್ಯತೆ 3 ಪಟ್ಟು ಹೆಚ್ಚು. ಸಕಾಲಿಕ ಚಿಕಿತ್ಸೆಯಿಂದ TB ಸಂಪೂರ್ಣ ಗುಣವಾಗುತ್ತದೆ. TB ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ವಿಜಯಪುರದ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಸಹ ವಿಸ್ತರಣಾ ನಿರ್ದೇಶಕರು ಕಳಿಸಿರುವಂತಹ ಮಾಹಿತಿ ಇಲ್ಲದ ಈ ಮಾಹಿತಿ ಕೃಷಿ ಮೇಳಕ್ಕೆ ಸಂಬಂಧಪಟ್ಟಂತಹದ್ದು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವಂತಹ ಕೃಷಿ ಮಹಾವಿದ್ಯಾಲಯ ಅಲ್ಲದೆ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರಗಳು ಬರುವ January 1-3 ತಾರೀಕಿನ ತನಕ ಒಂದು ಬೃಹತ್ ಕೃಷಿ ಮೇಳವನ್ನು ಆಯೋಜನೆ ಮಾಡಿವೆ. ಆಧುನಿಕ ಕೃಷಿ ತಂತ್ರಜ್ಞಾನ ಮಾಹಿತಿಯ ಜೊತೆಗೆ ಬೃಹತ್ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿದೆ. ಈ ಸಲದ ಕೃಷಿ ಮೇಳದ ಧ್ಯೇಯ ಏನು ಅಂತಂದ್ರೆ ಸಿರಿಧಾನ್ಯ ಬಳಸಿ ಆರೋಗ್ಯ ವೃದ್ಧಿಸಿ ಅನ್ನುವಂಥದ್ದು. ಈ ಮೇಳ January 1-3 ತನಕ 3 ದಿವಸ ನಡೀತಾ ಇದೆ. ರೈತರಿಗೆ ಆಧುನಿಕ ಬೇಸಾಯ ಕ್ರಮಗಳ ಕುರಿತಂತೆ ಕಾಲಕಾಲಕ್ಕೆ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಆಗ್ತಾ ಇರುವಂತಹ ನಿರಂತರ ಸಂಶೋಧನೆಗಳ ಫಲಿತಾಂಶಗಳನ್ನು ರೈತರಿಗೆ ತಲುಪಿಸುವಲ್ಲಿ ಕೃಷಿ ಮೇಳಗಳು ಬಹಳ ಮಹತ್ವವನ್ನು ಪಡೆದಾವ ಅಂತ ಹೇಳಿ ಹೇಳಬಹುದು. ಈ ಸಲದ ಕೃಷಿ ಮೇಳದೊಳಗ ರೈತರಿಗಾಗಿ ಕೃಷಿ ವಸ್ತು ಪ್ರದರ್ಶನ ಮಳಿಗೆಗಳು, ಅದರೊಳಗ ಕೃಷಿ ಪರಿಕರ ಮಾರಾಟದ ಮಳಿಗೆ, ಸಿರಿಧಾನ್ಯಗಳು, ಕೃಷಿ ತಂತ್ರಜ್ಞಾನ ವರ್ಗಾವಣೆ ಕೇಂದ್ರಗಳ ಮಳಿಗೆ, ವಿವಿಧ ಸಂಶೋಧನಾ ಕೇಂದ್ರಗಳ ಮಳಿಗೆಗಳು, ಬೃಹತ್ ಜಲಾನಯನ ಅಭಿವೃದ್ಧಿ ಪ್ರಾತ್ಯಕ್ಷಿಕೆ ಹಮ್ಮಿಕೊಳ್ಳಲಾಗ್ತದೆ ಮತ್ತು ಕೃಷಿ ಸಲಹಾ ಕೇಂದ್ರ ಏರ್ಪಾಡು ಮಾಡಿ ಇದರೊಳಗೆ ಎಲ್ಲಾ ವಿಭಾಗಗಳ ಮುಖ್ಯಸ್ಥರು ಲಭ್ಯ ಇರ್ತಾರೆ. ಮೇಳಕ್ಕೆ ಬರುವಂತಹ ರೈತರಿಗೆ ಸ್ಥಳದೊಳಗೆ ಪರಿಹಾರ ಒದಗಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದರ ಜೊತೆಗೆ ರೈತರು ತಜ್ಞರೊಂದಿಗೆ ಚರ್ಚೆ ಮಾಡಿಕೊಳ್ಬಹುದು, ಪ್ರಯೋಗ ತಾಕುಗಳ ಭೇಟಿ ಮಾಡಬಹುದು, ಕೃಷಿ ಹವಾಮಾನಶಾಸ್ತ್ರ, ಒಣ ಬೇಸಾಯ ತಂತ್ರಜ್ಞಾನ, ಹಿಂಗಾರಿ ಜೋಳದ ತಳಿಯ ಅಭಿವೃದ್ಧಿ, ಮಳೆ ನೀರು ಕೊಯ್ಲು, ಜೈವಿಕ ಗೊಬ್ಬರಗಳ ಉತ್ಪಾದನೆ ಮತ್ತು ಬಳಕೆ, ಎರೆಹುಳು ತಂತ್ರಜ್ಞಾನ, ಸಾವಯವ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ನೈಸರ್ಗಿಕ ಕೃಷಿ, ಪಶುಸಂಗೋಪನೆ, ಕೃಷಿ ಹವಾಮಾನ ಮಾಹಿತಿ, ಬೀಜೋತ್ಪಾದನೆ, ಬೀಜ ಸಂರಕ್ಷಣೆ, ಕೃಷಿ ಮಾರುಕಟ್ಟೆ, ಗೃಹ ವಿಜ್ಞಾನ, ಈ ತರ ಅನೇಕ ವಿಷಯಗಳ ಕುರಿತಂಗ ಮಾಹಿತಿಯನ್ನು ನೀಡಲಾಗ್ತದೆ. ಈ ಕೃಷಿ ಮೇಳದೊಳಗೆ ತಾವೆಲ್ಲ ಭಾಗವಹಿಸಿ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂಥೇಳಿ ವಿಜಯಪುರದ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಸಹ ವಿಸ್ತರಣಾ ನಿರ್ದೇಶಕರು ಮನವಿ ಮಾಡ್ತಾ ಇದ್ದಾರೆ. ನಾನು ಟ್ಯಾಕ್ಸಿ ಡ್ರೈವರ್ ಹರೀಶ್. ಜೀವನ ಟಾಪ್ ಗೇರ್ನಲ್ಲಿ ಓಡುತ್ತೆ, ಕುಟುಂಬದ ಭವಿಷ್ಯದ ಸುರಕ್ಷೆ ನಾನ್ ಸ್ಟಾಪ್ ಆದಾಗ. ಅದಕ್ಕೆ ನನ್ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನಾ ಜೊತೆ. ಪಡೆಯಿರಿ 2 ಲಕ್ಷ ರೂಪಾಯಿಯ ಜೀವ ವಿಮೆ ವರ್ಷಕ್ಕೆ 436 ರೂಪಾಯಿಯಲ್ಲಿ, ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನಾ, ಪಡೆಯಿರಿ 2 ಲಕ್ಷ ರೂಪಾಯಿಯ ದುರ್ಘಟನಾ ವಿಮೆ ವರ್ಷಕ್ಕೆ 20 ರೂಪಾಯಿಯಲ್ಲಿ. ಬುದ್ಧಿವಂತಿಕೆ ತೋರಿಸಿ, ಜವಾಬ್ದಾರಿ ನಿಭಾಯಿಸಿ. ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ. ಪುರುಷರಿಗಾಗಿ ಇರುವ ಕುಟುಂಬ ಕಲ್ಯಾಣ ಯೋಜನೆ, ನೋ ಸ್ಕ್ಯಾಲ್ಪೆಲ್ ವ್ಯಾಸೆಕ್ಟಮಿ. ಪುರುಷರಿಗಾಗಿ ಸಂತಾನ ನಿರೋಧ ಸುಲಭ ಚಿಕಿತ್ಸೆ, ಶಸ್ತ್ರವಿಲ್ಲ, ಗಾಯವಿಲ್ಲ, ಹೊಲಿಗೆ ಇಲ್ಲ, ಚಿಕಿತ್ಸೆ 5-10 ನಿಮಿಷ ಮಾತ್ರ, ಲೈಂಗಿಕತೆಗೆ ಧಕ್ಕೆ ಇಲ್ಲ, ಅಡ್ಡ ಪರಿಣಾಮವಿಲ್ಲ, ಬೇಡದ ಗರ್ಭದ ಚಿಂತೆ ಇಲ್ಲ. NSV ಚಿಕಿತ್ಸೆಗೆ ಸಂಪರ್ಕಿಸಿ ಹತ್ತಿರದ ಸರ್ಕಾರಿ ಆರೋಗ್ಯ ಕೇಂದ್ರ. NSVಗೆ ಒಳಗಾಗಿ ಸಮಾಜದ ಏಳ್ಗೆಗಾಗಿ ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮಗು ಹುಟ್ಟಿದಾಗಿನಿಂದ 16 ವರ್ಷ ತುಂಬುವವರೆಗೂ ವಿವಿಧ ಹಂತಗಳಲ್ಲಿ ನೀಡುವ ಲಸಿಕೆಗಳು ಸಂಪೂರ್ಣ ಉಚಿತ. ಗರ್ಭಿಣಿಯರಿಗೆ ಟಿಡಿ ಲಸಿಕೆ, ಮಗು ಹುಟ್ಟಿದ ತಕ್ಷಣ ಬಿಸಿಜಿ, ಹೆಪಟೈಟಿಸ್ ಬಿ ಹಾಗೂ ಪೋಲಿಯೋ ಹನಿ, ಮಗುವಿಗೆ 1.5, 2.5 ಹಾಗೂ 3.5 ತಿಂಗಳಲ್ಲಿ ಪೆಂಟಾವೆಲೆಂಟ್ ಪೋಲಿಯೋ ಹನಿ ಹಾಗೂ ರೋಟಾ ವೈರಸ್, 9 ತಿಂಗಳ ನಂತರ 1.5 ವರ್ಷದಲ್ಲಿ ದಡಾರ, ರುಬೆಲ್ಲಾ ಹಾಗೂ ಮೆದುಳು ಜ್ವರ, 1.5 ಮತ್ತು 5 ವರ್ಷಕ್ಕೆ ಡಿಪಿಟಿ, 10 ಮತ್ತು 16 ವರ್ಷಕ್ಕೆ ಟಿಡಿ ಲಸಿಕೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಭವಿಷ್ಯದ ಟೆಕ್ನಿಕ್ ಬಳಸಿ 100ಕ್ಕೆ 100 ಡಾಲ್ಮಿಯ ಸಿಮೆಂಟ್ ಇಂದ ಮನೆ ಕಟ್ಟಿಸಿ 100ಕ್ಕೆ 100 ಇದರಲ್ಲಿದೆ ದೃಢತೆ, ಸಾಂದ್ರತೆ, ದೀರ್ಘ ಬಾಳಿಕೆಯ ಶಕ್ತಿ. ಭವಿಷ್ಯದ ಟೆಕ್ನಿಕ್ ಬಳಸಿ 100ಕ್ಕೆ 100 ಪಡೆಯಿರಿ. 100ಕ್ಕೆ 100 ಡಾಲ್ಮಿಯ. ಡಾಲ್ಮಿಯ ಸಿಮೆಂಟ್, ಫ್ಯೂಚರ್ ಟುಡೇ. ಆಶಾ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9ನೇ ತಾರೀಕು ಯಾಕೆ ಗುರುತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರ್ರಿ. ಆಮೇಲೆ 2 ಮತ್ತು 3ನೇ ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9ನೇ ತಾರೀಕು ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೈತ ಬಾಂಧವರೇ, ಈಗ ವಿಜಯಪುರ ತಾಲೂಕು ಜಮಿಗಿ ಆಹೇರಿ ಗ್ರಾಮದ ವಿಠ್ಠಲ್ ಸಾಯಿಬಣ್ಣ ಕಣ್ಣಿ ಇವರೊಂದಿಗೆ ಕೃಷಿಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಬಳಕೆ ಕುರಿತು ಮಾತುಕತೆ. ಇವರನ್ನು ಮಾತನಾಡಿಸುತ್ತಾರೆ ಡಾಕ್ಟರ್ ಸೋಮಶೇಖರ್ ಯಸರುಳಿ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಒಬ್ಬ ಹಿರಿಯ ರೈತರು ನಮ್ಮ ಜೊತೆಗೆ ತಮ್ಮ ಅನುಭವಗಳನ್ನು ಹೇಳಿಕೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೆ. ವಿಜಯಪುರ ತಾಲೂಕು ಅಹೇರಿ ಜಂಬಗಿಯ ವಿಠಲ್ ಸಾಯಿಬಣ್ಣ ಕಣ್ಣಿಯವರು ಇವತ್ತು ತಮ್ಮ ಅನುಭವಗಳನ್ನು, ಸುಮಾರು 3 ದಶಕಗಳ ಅನುಭವ ಅವರಿಗಿದೆ ಕೃಷಿಯೊಳಗೆ. ವಿಶೇಷವಾಗಿ ಅವರು ತಮ್ಮ ಈ ಕೃಷಿಯ ಕಾಯಕದ ಸಂದರ್ಭದೊಳಗೆ ನೈಸರ್ಗಿಕವಾಗಿ ಸಿಗುವಂತಹ ಸಂಪನ್ಮೂಲಗಳನ್ನ ಬಳಸಿ ಕೃಷಿ ಮಾಡ್ತಾ ಇರೋದು ಬಹಳ ಅನುಸರಣೀಯವಾದದ್ದು ಅಂತ ಹೇಳಿ ಈ ಸಂದರ್ಭದೊಳಗೆ ನಾವು ತಿಳ್ಕೊಳ್ಬೇಕು. ಯಾಕಪ್ಪ ಅಂತಂದ್ರೆ ನಮ್ಮಲ್ಲಿ ಸಂಪನ್ಮೂಲಗಳು ಇರುವುದೇ ಕಡಿಮೆ. ಏನು ಸಂಪನ್ಮೂಲ? ನೀರು, ಬಿಸಿಲು, ಮಣ್ಣು, ಇವುಗಳನ್ನ ನಾವು ಸರಿಯಾಗಿ ಉಪಯೋಗ ಮಾಡಿದ್ರೆ ಅದರಿಂದ ನಾವು ಸಾಕಷ್ಟು ಒಳ್ಳೆಯ ಬೆಳೆಯನ್ನ ಪಡ್ಕೊಳ್ಬಹುದು ಮತ್ತು ನಮ್ಮ ಇಳುವರಿಯನ್ನ ಸುಸ್ಥಿರಗೊಳಿಸಿಕೊಳ್ಳಬಹುದು ಅನ್ನುವಂತಹ ವಿಚಾರ ನಮಗೆ ಯಾವತ್ತೂ ನೆನಪಿರಬೇಕು. ಇಂಥ ವಿಷಯದೊಳಗೆ ಅವರು ಸಾಕಷ್ಟು ಪ್ರಯೋಗಗಳನ್ನು ಮಾಡಿದ್ದಾರೆ. ಅವರ ಅನುಭವಗಳನ್ನ ಕೇಳಿದ್ರೆ ತಮಗ ಇದು ವೇದ್ಯ ಆಗ್ತದೆ. ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮತ್ತು ನಮಸ್ಕಾರ ವಿಠಲ್ ಕಣ್ಣಿಯವರೇ. ನಮಸ್ಕಾರ ಸರ್. ತಮ್ಮ ಜಮೀನು, ಹೊಲ ಎಷ್ಟದ, ಏನೇನು ಬೆಳಿ ಬೆಳೀತಾ ಇದ್ದೀರಿ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ? ನಮ್ದು 13 ಎಕರೆ ಜಮೀನು ಇದೆ ಸರ್. ಅದು ಏನದ, ಮೊದಲ ಬೋರ್ ಹಾಕಿದೇವ್ರಿ, ಬೋರ್ಗಳಿಗೆಲ್ಲ ನೀರು ಕಮ್ಮಿ ಆಗಿಬಿಟ್ರಿ. ಕಮ್ಮಿ ಆಗಿ ಮತ್ತು ಇವೆಲ್ಲ ದ್ರಾಕ್ಷಿ, ದಾಳಂಬ್ರಿ ಎಲ್ಲ ಇದ್ದು ಎಲ್ಲ ಹೋಗ್ಬಿಟ್ರಿ. ಮುಂದೆ ಕೃಷಿ ಭಾಗ್ಯ ಹೊಂಡ ಬತ್ತರಿ ನಮ್ಮಲ್ಲಿ. ಕೃಷಿ ಭಾಗ್ಯ ಹೊಂಡ ಬರೋಣ ಮತ್ತು ಅವಾಗ ಹೊಲ ಭಾಳ ಓದ್ತ ನಾವು ಓಡಾಡಲಾಗತ್ತೆವು. ನಮಗೆಲ್ಲ ಸಾಹೇಬರು ಭೇಟಿಯಾಗಿ ಮಾಡ್ಕೋರಿ ಅಂದರು. ಮಾಡ್ಕೊಂಡೇವು. ಅದು ಕಲಿಕ ಹರಿಗೆ ಮಾಡಿದ್ರು. ಅದನ್ನು ಸಾಹೇಬ್ರು ಏನಂದ್ರೆ, ಇಲ್ಲ ಹರಿಗದಗಳೇ ಅದು ಹೊಂಡ ಎಲ್ಲ ಹರ್ಕೊಂಡು ಹೋಗ್ತದೆ, ಹ್ಯಾಂಗೆ ಮಾಡೋದು? ಇಲ್ರಿ, ಹೊಂಡ ನಾ ತುಂಬುದುಗಳೇ ತಿರ್ಕೊಳಂಗೆ ಮಾಡ್ತೀನಿ ಅಂತೇಳಿ ವಾಟರ್ ಸೆಡ್ ಯೋಜನೆ ಮಾಡ್ಕೊಂಡಿರೋದಕ್ಕೆ ಹೊಂಡ ತುಂಬ್ತಲು ತ್ರೀ ಹಳ್ಳಕ್ಕೆ ಬಿಡಿದ್ರಿ. ಮತ್ತೇನದ ಹೊಂಡಕ್ಕೆ ಬೇಕಾದ್ರೆ ಈ ಕಡೆ ತಗೊಳಂಗೆ ಮಾಡಿದ್ರಿ. ಅದನ್ನ ಅದ್ರ ಮೇಲೆ ಈಗ 5 ವರ್ಷ ಆಯ್ತ್ರಿ ನಾವು ಅದು ಹೊಂಡ ಮಾಡಿ. ಈಗ 5 ವರ್ಷನಾಗ ನಮಗೆ ಯಾವ ನೀರನ್ನು ನಮಗೆ ತೊಂದರೆ ಇಲ್ಲಾರ್ದಂಗೆ ಆದ್ರಿ ಸಾಹೇಬ್ರಿ. ಈಗ ಈ ಸದ್ಯ ಅಕಾಲಿಕ ಮಳೆ ಒಂದು ಆ ಕಡೆ ಮಳೆ ಆದ್ರೂ ನಮಗೇನದ ನೀರಿನ ಅನುಕೂಲ ಆಗ್ಯದ್ರಿ. ಈಗ ಅದರದಿಂದ ನೋಡು, ಈ ಸದ್ಯ ನಾವು ನಿಂಬೆ ಗಿಡ ಜಾಕಿ ಮಾಡಿ ಅದ್ರೊಳಗೆ, ಮತ್ತು ಉಳ್ಳಾಗಡ್ಡಿ, ಮೆಣಸಿ ಗಿಡ ಒಮ್ಮೆ ಹೊಂಡ ತುಂಬ್ತಂದ್ರೆ 12 ಎಕರೆ ಅಂದ್ರೆ 2 ಸಲ ನೀರು ಆತದ. ಅದು ಪಿಂಕ್ಲೇರ ಬಿಡ್ರಿ, ಕವಲ್ ಮೇಲೆ ಬಿಡ್ರಿ, 2 ಸಲ ನೀರು ಆತ. 12 ಎಕರೆ ಅಂದ್ರೆ 24 ಎಕರೆ ಉಂಡ್ತಲ್ರಿ. 2 ನೀರು ಬ್ಯಾಸಿಗೆ ಒಳಗೆ ಕೊಟ್ಟೆವಂದ್ರೆ 1 ಪಿಕೆ ಬಿದ್ದು ಬಿಡ್ತೀರಿ. ಅದು ಹಿಂಗಾಗಿ ನಮಗೆ ಈಗ 5-6 ವರ್ಷ ಆಯ್ತು ನಮ್ಮ ಕೃಷಿ ಭಾಗ್ಯ ಹೊಂಡದಿಂದ ಅನುಕೂಲ ಆಗ್ಯದ್ರಿ. ಅದ್ರೊಳಗೆ ಮೀಣ ಬಿಟ್ಟಿದ್ದೇವ್ರಿ, ಮೀನಿಂದು ಮತ್ತು ಸ್ವಲ್ಪ ದಗ್ಗದಾಗ ನಮಗಿದು ಆಗಲಿಲ್ಲ. ಹಿಂಗಾಗಿ ಸ್ವಲ್ಪ ಮೀಣ ಬಿಡುದು ಅನುಕೂಲ ಆಗಿಲ್ಲ. ಆದ್ರೆ ರೈತರ ಒಳಗೆ ಮೀನ ಬಿಟ್ರು ಮೀನಿನ ಗಳಿಕೆನೂ ಆಗ್ಬಹುದ್ರಿ. ಇದ್ರಾಗ ಚಲೋ ಆತರ ಗಳಿಕೆನು ಮೀನಿಂದ ಮಾಡ್ಕೊಂಡ್ರ ಮಾಡ್ಕೊಳ್ಳೋಂತ ರೈತರಿಗೆ ಆತವ. ಅದಕ್ಕೆ ನಾವು ಅದು ಮಾಡಿಲ್ರಿ ಸರ್. ಈಗ ನಿಮ್ಮ ಹೊಲದೊಳಗಿರುವಂತಹ ಕೃಷಿ ಹೊಂಡ ಎಷ್ಟು ದೊಡ್ಡದದ ಮತ್ತು ನೀರು ಎಷ್ಟು ದೂರದಿಂದ ನಿಮ್ಮ ಹೊಂಡಕ್ಕೆ ಬರ್ತದ? ನಮ್ಮದು 80x80 ಅದ್ರಿ. 80x80 ಮತ್ತು 15 ಫುಟ್ ಗುಮ್ಮದ್ರಿ. ಹ್ಞೂ, ಒಂದು ಕಿಲೋಮೀಟರ್ ಸಾವಿರ ಕಿಲೋಮೀಟರ್ ನೀರು ನೋಡ್ರಿ, ಅದು ಮತ್ತೆ ಬಂದು ನಮ್ಗೆ ಅದು ಅನುಕೂಲ ಆಗಿದ್ರಿ. ಹೊಂಡದೊಳಗೆ ಎಷ್ಟು ದಿವಸ ನೀರು ಇರ್ತಾವ ನಿಮಗೆ ವರ್ಷದೊಳಗೆ? ವರ್ಷದಾಗ ಈಗ ಅವು ಬಂದು ತುಂಬ್ತಂದ್ರೆ ನಾವು ಬಳಸಿದ್ರೆ ಹೋಗ್ತಾವ್ರಿ, ಬಳಸಲಿಕ್ಕಂದ್ರೆ ಹಂಗೆ ಇರ್ತಾವ. ಮತ್ತೆ ಕಂಬಿದ್ದು ನಾವು ಮೋಟರ್ ನೀರು ಒಯ್ದಕ್ಕೆ ಹಾಕ್ತೇವ್ರಿ. ಮತ್ತೀಗ ನಾವು ಜಲ್ದಿ ಬಳಸ್ಕೊಂಡೇವಂದ್ರೆ ಮತ್ತೆ ಮಳೆಯಾಗಣ ಮತ್ತೆ ತುಂಬ್ತದ್ರಿ, ವರ್ಷದಾಗ ಒಂದು ಎರಡು ಸಲ ತುಂಬ್ತದ್ರಿ ಅದು. ಅದಕ್ಕೆ ಈಗ ಮಳೆನೂ ಅಲ್ಲಿ ಸ್ವಲ್ಪ ಆಗ್ತಾವ್ರಿ, ಯಾವಾಗಾರಿ ಒಂದು ಮಳೆ ಆಗ್ಬಿಡ್ತಾವೆ. ಈಗ ಏನು ಈ ವರ್ಷ ಯಾವ ಒಡ್ಡುಗಳು ತುಂಬ ನೋಡ್ರಿ, ಯಾವ ತುಂಬಿಲ್ಲ ಈ ವರ್ಷ. ಬರೇ ಸುಮ್ ಜಿಡಿ ಮಳೆ ಚಾಲು ಅದ. ಒಂದು ಅಕಲಿಕ ಒಂದು ದಮ್ ಮಳೆ ಒಂದು ಬಿತ್ತರಿ, ದೂರಿನ ನೀರು ಬಂದು ಹರಿದು ಒಂದು ತುಂಬ್ಕೋತಾರೆ ನಮ್ಮದು. ತುಂಬ್ಕೊಂಡು ಇನ್ನೂ ನೀರು ಅದರೊಳಗೆ ಅದ. ಮತ್ತಂದ್ರೆ ಈಗ ಮ್ಯಾಲೆ ಜಿಡಿ ಮಳೆಗೆ ಮ್ಯಾಲೆ ನಿದೋಯ್ತು, ಈ ವರ್ಷ ನೀರೇ ಬಳಸಿಲ್ಲರಿ ಅದರೊಳಗೆ. ಈಗ ಆ ಹೊಂಡಕ್ಕೆ ಹಂಗೆ ಬಿಟ್ಟುಕೋ ಅದು ಬಿಟ್ಟುಕೋ ಹೊಂಟೆವು, ಆ ಹೊಂಡಿನೊಳಗೆ ಸ್ಟಾಕ್ ಆದ್ರೆ ನೀರು. ಈಗ ಅದನ್ನ ಅದಕ್ಕೆ ಮಿಷನ್ ಹಚ್ಚಿಕೊಟ್ಟು ಅದನ್ನೇ ಅದರಿಂದ ಮಿಷನ್ ಇದಕ್ಕೆ ಬಿಡ್ತೇವ್ರಿ. ಈ ಬೋರಿನ ನೀರು ಉಣಸೋದ್ ಕೂತ್ರೆ ಆಗಂಗಿಲ್ಲ, ಅದು ಹೊಂಡ ನೀರು ಇಂಜನ್ ಹಚ್ಚಿಬಿಟ್ಟು ಅಂದ್ರೆ ಮೂರು ಮಂದಿ ಉಣಿಸ್ತಾರೆ ಸರ್. ಅದಕ್ಕೆ ಇವು ಬೋರ್ನಾಗೆ ಸಣ್ಣ ನೀರು ಬಂದು ಉಪಯೋಗ ಆಗಂಗಿಲ್ಲ, ಅದನ್ನ ಬಿಡ್ಲಕ್ಕೂ ಅನುಕೂಲ ಆಗೋದಿಲ್ಲ. ಹಿಂಗಾಗಿ ನಾವು ಹೊಂಡಿನಿಂದ ಹೊಲಕ್ಕೆ ಉಣಸ್ಕೋತೇವ್ರಿ. ಮಳೆ ನೀರು ಬಂದು ಅದಕ್ಕೆ ಸ್ಟಾಕ್ ಆತದ, ಈಗ ನಮ್ಮ ಬೋರ್ ನೀರು ಹೋಗಿ ಅದಕ್ಕೆ ಸ್ಟಾಕ್ ಆತಾರೆ. ಹಿಂಗಾಗಿ ಅನುಕೂಲ ಅದ್ರಿ ಸರ್. ಮಳೆ ನೀರು ಇದ್ದಾಗ ನೀವು ಬೋರ್ ಉಪಯೋಗ ಮಾಡೋದಂತೂ ಅವಶ್ಯಕತೆನೇ ಇಲ್ಲ. ಇಲ್ಲ, ಹೊಂಡ ಅದಲ್ರಿ ಅದು, ಆ ಹೊಂಡ ತುಂಬಿರ್ತಾರೆ, ಅವಾಗ ಅದನ್ನ ಉಪಯೋಗ ಮಾಡ್ಕೋತಾರೆ. ಅವು ನೀರು ಬೆಳೆದು ಅಂದ್ರೆ ಮತ್ತೆ ಹೊಂಡಿ ನೀರು ಅದು ಇದ್ರ ನೀರನ್ನ ಹೊಂಡಿ ಬಿಡ್ತೇವ್ರಿ. ಅದು ವರ್ಷದಾಗ ಎರಡು ಸಲ ಮೂರು ಸಲ ತುಂಬ್ತದ್ರಿ. ನಾವು ಹೆಚ್ಚದು ವಾಟರ್ ಸೈಡ್ ನಿಯೋಜನೆ ಮಾಡಿದ್ರು ಬಿಟ್ಟು ಬಿಡ್ತೇವೆ ನೀರು. ಈಗ ನೋಡ್ರಿ, ಇತ್ತೀಚಿನ ದಿವಸದೊಳಗೆ ನಾವು ನೋಡ್ತಾ ಇದ್ದೀವಿ, ಸುಮಾರು ಒಂದು 3-4 ವರ್ಷ ಆಯ್ತು ಒಳ್ಳೆ ಮಳೆ ಆಗ್ತಾ ಇದೆ. ಆದ್ರೆ ನೀವು ಹೇಳಿದ್ ನೋಡ್ರಿ, ಈ ಸಲ ಮಳೆನೇ ಆಗಿಲ್ಲ ಅನ್ನುವಂತ ಮಾತು ಹೇಳ್ತಾ ಇದ್ರಿ. ಆದ್ರೆ ಬೇರೆ ಕಡೆ ಸಿಕ್ಕಾಪಟ್ಟೆ ಮಳೆ ಆಗಿದ್ದನ್ನ ನಾವು ನೋಡ್ತಾ ಇದ್ದೀವಿ, ಅದರಿಂದ ಹಾಳಾಗಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಈಗ ಒಂದು ಸಲ ನಿಮ್ಮ ಹೊಂಡ ತುಂಬಿತು ಅಂತಂದ್ರ ಅದರೊಳಗೆ ಎಷ್ಟು ನೀರು ಇರಬಹುದು ಅಂತ ಹೇಳಿ ನಿಮ್ಮ ತಜ್ಞರ ಜೊತೆಗೆ ಏನಾದ್ರೂ ನೀವು ಚರ್ಚೆ ಮಾಡಿ ಕೇಳಿದಿರಿ? ಹ್ಞೂ ರೀ, ಅದು ಸದ್ಯನ ಹೊಂಡ ಅದಲ್ರಿ, ಈಗ ಹೇಳಿದ್ನಲ್ರಿ ಸದ್ಯ ಅದು 12-13 ಎಕರೆ ಅದಲ್ರಿ. ಎರಡು ಸಲ ನೀರು ಉಣ್ತಾವ ನೋಡ್ರಿ ಬಟ್ಟೆ, ಎರಡು ಸಲ ಅಂದ್ರೆ ಎಷ್ಟಾಯ್ತ್ರಿ, 12 ಎಕರೆ 24 ಎಕರೆ ನೀರು ಉಣ್ತದ ನೋಡ್ರಿ ಹೊಂಡಿನೊಳಗೆ. ಅದು ಎಷ್ಟಿರ್ತೋ ಅದು ಮಾಪಂಕರಲ್ರಿ. ನಾವು ಹೊಲಕ್ಕೆ ಬಿಡುವಾಗ ಮಾತ್ರ 12 ಎಕರೆ ಎರಡು ಸಲ ಉಣಿಸ್ತೇವೆ ನೋಡ್ರಿ ಅದನ್ನು. ಅಂದ್ರೆ ಬೆಳೆಗಳಿಗೆ ಅನುಕೂಲ ಆಗುತ್ತೆ ಅಂತಂದ್ರೆ ಬೆಳೆ ಬೆಳವಣಿಗೆ ಹಂತಗಳೇನಿರ್ತಾವ ಅಥವಾ ಬೆಳೆ ಬೆಳವಣಿಗೆ ಪೀರಿಯಡ್ ಏನಿರ್ತೈತಿ, ಸಂಪೂರ್ಣವಾಗಿ ನೀವು ಕೃಷಿ ಹೊಂಡದ ಮೇಲೆ ಅವಲಂಬನೆ ಆಗಬಹುದು ಹೆಂಗ? ಹೌದ್ರಿ ಸರ್. ಮತ್ತೆ ಈಗ ಎಲ್ಲ ಬೆಳೆ ನಾಶ ಆಗುವಂತ ವಿಚಾರದಾಗ, ಈಗ ನಾವು 6 ವರ್ಷ ಆಯ್ತು ನಾವು ಯಾವ ನಿಂಬೆ ಗಿಡಕ್ಕೂ ನೀರು ಕೊಂಡಾಕ್ಲಿಲ್ಲ, ಮತ್ತೆ ಯಾವ ಬೆಳೆಗೆ ನೀರು ಕೊಂಡಾಕ್ಲಿಲ್ಲ. ಮೊದಲು ನಾವು ನಿಂಬೆ ಗಿಡಕ್ಕೆ 100,000 ನೀರು ಕೊಂಡಾಕಿದ್ರಿ, ಮತ್ತೆ ಕೊಂಡಾಕಿದ್ರು ಆ ನೀರು ಈ ಇದು ಹೆಂಗ್ರಿ ಇದ್ರು, ಇದು ಈ ನೀರಿನೊಳಗೆ ಇದು ಹೆಚ್ಚಿರ್ತದ್ರಿ ತಾಕತ್ತ. ಈ ನಮ್ಮ ಬೋರಿನ ನೀರಿನಕ್ಕಿಂತ ಇದನ್ನು ಬಂದು ಹರಿದು ಬಂದಿರ್ತಲ್ರಿ, ಆ ನೀರಿನಾಗ ಭಾಳ ಹೆಚ್ಚು ತಾಕತ್ತಿರ್ತದ್ರಿ. ಈಗ ಅದು ಹೊಂಡ ತುಂಬಿ ನಂದು 10 ಎಕರೆ ಒತ್ತಟ್ಟು ನೀರು ನಿಂತು ಬಿಡ್ತಾರೆ. ಅದು ಒಮ್ಮೆ ನೀರು ನಿಂತಂದ್ರೆ ಅವನು ಬೆಳಿಗ್ಗೆ ಕಡಿಗೆ ಆಗಿಬಿಡ್ತಾರೆ ಅದು. ಈಗ ಆ ಹೊಂಡ ತುಂಬಿಂದ ಆ ಹರಿದು ಹೋಗಿ ನೀರು ಮತ್ತು ವಡ್ಡಿಗೆ ಹೋಗ್ತದ್ರಿ, ವಡ್ಡಿಗೆ 10 ಎಕರೆ ನಿಂತು ಬಿಡ್ತಾರೆ ನೀರು. ಅದು ಒಂದು ನೀರು ತುಂಬ್ತಂದ್ರೆ ಒಂದು ಬೆಳೆ ಬಂದ್ಬಿಡ್ತಾರೆ. ಹಿಂಗಾಗಿ ನಮಗೆ ಅದು ಆ ಮತ್ತೆ ಆ ನೀರು ನಿಂತಿದ್ದು ಹೊಲನೇ ಬೇರೆ ರೀ, ಅದ್ರ ಯಾಗಿ ಬಂದ್ಬಿಡ್ತಾರೆ. ಅದು ಹೊರಗಿನ ನೀರು ಒಳಗೆ ಬಿಡಬಾರ್ದು ಅಂತ ಆ ಥರ ಅಲ್ಲಿ, ಆದ್ರೆ ಹೊರಗಿನ ನೀರು ಒಳಗೆ ಬಿಟ್ಕೋಬೇಕು. ಹೆಂಗೆ ಬಿಟ್ಕೋಬೇಕು, ಮೊದಲಿನ ನೀರು ಫಸ್ಟ್ ನೀರು ಹೊರಗೆ ಒಳಗೆ ಬಿಟ್ಕೋಬೇಕ್ರಿ, ಉಳಿದ ನೀರು ಭಾಳ ಹೆಚ್ಚಾದರೂ ಹರಿದು ಹೊರಗೆ ಹೋಗಿಬಿಡ್ತದೆ. ನಮ್ಗೆ ಎಷ್ಟು ಬೇಕು ಅಟ್ಟು ಬಿಟ್ಟುಕೊಂಡು ಅದು ವಾಟರ್ ಸೆಟ್ ಇದೆ ಬಿಡೀರಿ. ಈ ಎರಡು ಬಟ್ ಮಣ್ಣು ಬಿಡ್ತಾರೆ ನೋಡಿ, ಹೊರಗಿಂದ ಹೊರಗಿಂದ ಕೆನಿಗಟ್ಟಲೆ ನಿಂತು ಬಿಡ್ತಾರೆ ಅದು. ಅದು ಗೊಬ್ಬರನಲ್ಲಿ ರೈತರಿಗೆ ರೀ. ಬರೋಬ್ಬರಿ, ಆ ಮಣ್ಣನ್ನು ನೀವೇನು ನಿಮ್ಮ ಹೊಲಕ್ಕೆ ಹಾಕ್ತೀರಿ? ಅದು ಮತ್ತೆ ಹೊಲದಾಗ ನಿಂತಿರ್ತದೆ, ಅಲ್ಲಿ ಅದು ನೀರು ನೀರು ಬೆಳೆದ್ಗಳೇ ಅದನ್ನ ಬೆಳೆ ಮಾಡ್ಕೊಂಡ್ಬಿಡ್ತೀವಿ ರೀ. ಅದು ಈ ಸದ್ದು 10 ಎಕರೆ ನೀರು ನಿಂತಿರ್ತಲ್ರಿ, ಅದು ನೀರು ಸರ್ದು ಅದ್ರೆ ಬೆಳೆ ಮಾಡ್ಕೊಳಕತ್ತದ್ರಿ. ಮತ್ತೆ ಮತ್ತೆ ನೀರು ಅದಕ್ಕೆ ಬಿಡುದಿಲ್ಲರಿ, ಆ ಹೊಲಕ್ಕೆ ಬೇರೆ ಹಾಕಿಬಿಡಿದ್ರಿ. ಅವ್ರನ್ನ ಮತ್ತು ಬಂದು ತುಂಬಲಿ ಅಂದ್ರೆ ಹಂಗೆ ಅದು ಹೊಲ ಬಾದಾಗಿ ಹೋಗ್ತದ್ರಿ. ಅದಕ್ಕೆ ಒಂದು ತುಂಬಿತ್ತಪ್ಪ ಅಂದ್ರೆ ಅದನ್ನ ಒತ್ತರ ಕಡೆ ನೀರು ಬಿಟ್ಟು ಬಿಡಿದ್ರಿ, ಅದನ್ನ ಸಾಂಡ್ಲೆ ಹಿಂಗೆ ಸಾಂಡ್ಲೆ ನೀರು ಬಿಟ್ಟು ಅದನ್ನ ಉಪಯೋಗ ಮಾಡ್ಕೋತಾರೆ. ಕಣ್ಣಿಯವ್ರೆ, ನೀವು ಒಂದು ಮಾತನ್ನು ಭಾಳ ಚಲೋ ಹೇಳಿದ್ರಿ, ಮಳೆ ನೀರು ಏನದ ಭಾಳ ಒಳ್ಳೆ ಕಸು ಇರುವಂತಹ ನೀರು ಅಂತ ಹೇಳಿದ್ರಿ. ಈಗ ಈ ವ್ಯತ್ಯಾಸ ನೀವು ಗಮನಿಸಿರಿ, ಯಾವಾಗ ನೀವು ಮಳೆ ನೀರನ್ನು ಉಪಯೋಗ ಮಾಡಿ ಬೆಳೆ ಬೆಳೆದಿರಿ ಅವುಗಳ ಆರೋಗ್ಯ ಹೆಂಗಿರ್ತದ, ಬೋರ್ ನೀರು ಉಪಯೋಗ ಮಾಡಿ ಬೆಳೆದಂತಹ ಬೆಳೆಗೆ ಆರೋಗ್ಯ ಹೆಂಗಿರ್ತದ, ಇದ್ರ ವ್ಯತ್ಯಾಸ ನೀವು ಗಮನಿಸಿರಿ ಅಥವಾ ಇಳುವರಿ ಮೇಲೆ ಹೆಚ್ಚು ಕಡಿಮೆ ಆಗ್ಯದ? ಇಳುವರಿ ಹೆಚ್ಚಾಗಲ್ರಿ, ನೀರು ಬಿಟ್ಟು ಬೆಳೆ ಬೇರೆನೇ ರೀ. ಈಗ ನೀರನ್ನು ನಿತ್ತಿರ್ತಲ್ರಿ, ಅದ್ರೊಳಗೆ ನೀವು ಹೆಸರು ಹಾಕ್ರಿ ಯಾವುದೇ ಬೆಳೆ ಹಾಕ್ರಿ, ಆ ತಾಕತ್ತೆ ಬೇರೆ ಇರ್ತದ್ರಿ ಅದು. ಮತ್ತೆ ಈ ಕಡೆದು ಒಣ ಹೊಲದಾಗ ಅದು ಬೆಳೆಸಿರಿ ಇರಂಗಿಲ್ರಿ, ಯಾಕಂದ್ರೆ ಅದು ದೇವಸ್ಥ ಹೆಚ್ಚಿರ್ತದ್ರಿ. ಮತ್ತು ಅದು ಮಣ್ಣು ಬಂದಿತ್ತಿರ್ತಲ್ರಿ ಕೆನಿಗಟ್ಲೆ, ಆ ಮಣ್ಣಿನ ತಾಕತ್ರಿ. ಗೊಬ್ಬರ ಹಾಕೋದ್ಬೇಕಲ್ಲ ರೈತರ ಒಡ್ಡ ನೀರಿಂದು ಒಡ್ಡಿಗೆ. ಈಗ ಒಳಗೊಬ್ಬರು ಏನು ಮಾಡ್ತಾರೆ, ನಮ್ಮ ಮೋಟ್ರುಗಳು ತುಂಬ್ತಾವಾ ಅಂತೇಳಿ ಹೊರಗೆ ನೀರು ಹಾಕ್ತಾರ್ರಿ, ಅದನ್ನ ಹಾಕೋದು ಭಾಳ ತಪ್ಪರಿ ಅದು. ಈಗ ಆ ನೀರು ಎಲ್ಲಿ ಹರಿದು ಬರ್ತಲ್ಲ, ಆ ನೀರು ರೈತರು ಅಡ್ಡಗಟ್ಟಕೊಂಡು ಹೊಲದಾಗ ಒಯ್ದು ಭಾಳ ಒಳ್ಳೇದ್ರಿ. ಯಾಕಂದ್ರೆ ಆ ದೂರಿನ ಮಣ್ಣ ಕುರಿ ಹಿಕ್ಕಿ ಎಲ್ಲ ಸುಡುಗಾಡ ಎಲ್ಲ ಬಂದು ರೈತಗೆ ಅದು ಭೂಮಿಗೆ ಜೀವಾಮೃತ್ರಿ ಅದು. ಹಿಂಗಾಗಿ ನಮಗೆ ಮಾತ್ರ 10 ಎಕರೆ ನೀರಾವರಿ ಫುಲ್ ಆತ ನೋಡಿ. ಅದರಿಂದ ಈಗ ನಮಗೆ ಬೋರ್ಗಳು ಒಮ್ಮೆ ಕೈ ಕೊಟ್ರು ಇದು ಹರಿದು ಬರೋ ನೀರಿನಿಂದ ಇದರಿಂದ ನಾವೆಲ್ಲ ಮತ್ತೆ ಇವರು ಸಾಹೇಬ್ ಬಂದಿರ ನಾವು ಮೆಣಸಿನ ಗಿಡ ಮಾಡಿದ್ವಿ ಹ್ಯಾಂಗ ಮಾಡಿದ ಕಣ್ಣು ನೀ ಮೆಣಸಿನ ಗಿಡ ಅಂದ್ರು ಹಿಂಗ್ರಿ ಮತ್ತೆ ನೀವು ಹೊಂಡ ಕೊಟ್ಟಿರಲ್ಲ ಹೊಂಡದ ನೀರ ನೋಡ್ರಿ ಏನು ಒಳಗೆ ಮೆಣಸಿನ ಗಿಡ ಮತ್ತು ಉಳ್ಳಿಗಡ್ಡಿ ಎರಡು ಬೆಳೆದೇವ್ರಿ ಅದು ಮೂರು ನೀರು ಕೊಟ್ಟಿದ್ದೇವ್ರಿ ಮತ್ತೆ ಆ ಜರ್ಕರ್ತ ಹೊಂಡ ತುಂಬಿರ್ಲಿಕ್ಕಂದ್ರಿ ಆ ಬಿತ್ತಿದ ಉಳ್ಳಾಡಿ ಹಾಳಾಗಿ ಹೋಗ್ಬಿಡ್ತೀರಿ ಅವಾಗ ಆವಾಗ ಒಂದು 400 ರೂಪಾಯಿ ಇಟ್ಟು ಉಳ್ಳಾಗಿ ತೊಕ್ಕೊಂಡೇರಿ ನಾನು ಹೊಂಡಿನ ಮೇಲೆ ಮತ್ತೆ ಮೆಣಸಿನ ಗಿಡನು ಚಲೋ ಆಯ್ತು ರೀ ಈಗ ಅದರಿಂದ ಹೊಂಡಾಗಿಂದ ನಮಗೆ ಬೇಸಿಗೆ ಸಾಹೇಬ್ರಿ ಈ ಹೊಂಡ ತಗೋಬೇಕು ಆಮೇಲೆ ಈ ರೀತಿ ಒಕ್ಕಲ್ತನ ಮಾಡಬೇಕು ಕೃಷಿ ಹೊಂಡ ಬಳಸಿ ಅಂತ ಹೇಳಿ ನಿಮಗೆ ಹೇಳಿದವ್ರು ಯಾರು ಸಾಹೇಬ್ರು ಇವ್ರಿದ್ರಲ್ಲ ಮಾತ್ರ ಬಿದ್ರಿ ಸಾರು ಬಿದ್ರಿ ಸಾರು ಏನಂದ್ರು ಇಲ್ಲ ಕಣ್ಣಿ ಹೊಂಡ ಮಾಡ್ಕೋ ಹೊಂಡ ಬಂದವ ಅಂದ್ರು ಬ್ಯಾಡ್ರಿ ಹೊಲ ಬಾಳ ಬೀಳ್ತದ ಬ್ಯಾಡ ಬ್ಯಾಡ ಅಂದೆ ನಾನು ಇಲ್ಲ ನಾನು ಮಾತು ಕೇಳು ಮಾಡ್ಕೋ ಅಂತಂದ್ರು ಯಾಕಾಗಲ್ಲ ಕತ್ತೇಳಿ ಮಾಡ್ಕೊಂಡೆ ರೀ ಮಾಡ್ಕೊಂಡಿಂದ ಅದು ಬಹಳ ಅನುಕೂಲ ಆಯ್ತು ರೀ ಅನುಕೂಲ ಆಗಿಂದ ಮತ್ತೆ ನಮ್ಮ ಊರಿಗೆ ಒಂದು 50 ಹೊಂಡ ಮಾಡ್ತೇನೆ ನಾನು ನಾನೇ ಹೋಗಿ ರೈತರ ಮುಖಾಂತರ ರೈತರಿಗೆ ಗೊತ್ತಿದ್ದಿಲ್ಲ ನೋಡ್ರಿ ಅವ್ರ ತೋಟಕ್ಕೆ ಹೋಗಿ ನನಗೇನು ಪಗರ್ಲಪ್ಪ ಹಂಗಿಲ್ಲ ಸುಮ್ಮನೆ ಸಾಬ್ರಿಗೆ ಬಾಂದ್ರಲ್ಲ ಹಿಂಗೆ ಬಂದು ಬಿಡೋದು ಅಲ್ಲಿಂದ ಹೋಗೋಣ ರೈತ ಏನವ ಏ ಬ್ಯಾಡ್ರಪ್ಪ ಕಂಡಾಟನ ಮೊಲ ಬತ್ತನ ಮೊಲ ತೂಸು ಇಲ್ಲ ನಾವು ಹೋದ್ರ ಗಳಿಕೆ ತೊಗೊಂಡಿನಿ ನೀವು ಮಾಡಿರ್ತೇಳಿ ಮತ್ತೆ ಆಯರಿ ಆಯರಿ ತಾಂಡ ಹಿಂಗೆ ಅಂಕ್ಲಿತನ ನಮ್ಮ ಹೊಂಡಗಳು ಆದವು ರೀ ಅಲ್ಲಿ ಪರಸನ್ ಬೆಟ್ಟತನ ಆದವು ರೀ ಆ ವರ್ಷ ಒಂದು 50 ಹೊಂಡ ನಮ್ಮ ಕೈ ಮೇಲೆ ಮಾಡಿದೇವ್ ರೀ ಈ 3 ವರ್ಷ ಹಿಂದ್ರಿ ಈಗ ಒಂದು ಹೊಂಡಕ್ಕೆ ನಿಮ್ಮ ಖರ್ಚು ಎಷ್ಟಾಯ್ತು ನಮ್ಮದು ಒಂದು ಹೊಂಡಕ್ಕೆ ಒಂದು 30-35 ಸಾವಿರ ಬರ್ತಾರೆ ಹೊಡ್ಲಿಕ್ಕೆ ರೀ 30-35 ಸಾವಿರ ರೂಪಾಯಿ ಹೊಂಡಕ್ಕೆ ಬರ್ತದೆ ರೀ ಮತ್ತು ಮಿಷನ್ಕ್ಕೆ ತುಂಬೇಕ್ರಿ ಅದು ಮಿಷನ್ಕ್ಕೆ ಒಂದು 10,000 ಮತ್ತು ಹಿಂಗೆ ಪೈಪಿಗೆ ಹಿಂಗೆ ಕೂಡಿ ಒಂದು 15,000 ತುಂಬಿಸ್ಕೊತಾರೆ ರೀ ಎಲ್ಲ ಕೂಡಿ ರೈತಗೆ ಒಂದು 50,000 ತನಕ ಖರ್ಚು ಬರ್ತದೆ ರೀ ಅದಕ್ಕೆ ಗೌರ್ಮೆಂಟ್ನೂ 60,000 ತನಕ ಅದು ದುಡ್ಡು ಹಾಕ್ತಾರೆ ನಮ್ಮ ಅಕೌಂಟ್ಗೆ ಅದು ನಮಗೇನಿಲ್ಲರಿ ಅದು ಹೊಡೆದಕ್ಕೂ ನಮಗೇನೋ ದುಡ್ಡು ಒಂದು ಹೆಚ್ಚಿಗೆ ಬರ್ತದೆ ರೀ ಮತ್ತು ಪಿಂಕ್ಲೇರ್ ಕೊಡ್ತಾರೆ ಮತ್ತು ಈ ಕಾಗದ ಕೊಡ್ತಾರೆ ಅಲ್ಲರಿ ಅದು ಎದುರು ಆಗಲಾರಂಥ ಕಾಗದ ನೀರು ಹೋಗಲಾರಂಥ ಕಾಗದ ಈಗ ನಾವಾಗಿ ಹೊರಗೆ ತೋರೋಕೆ ಹೋಗಲಿ 45,000 ರೂಪಾಯಿ ಬೀಳ್ತ ಕಾಗದಕ್ಕೆ ಈಗ ಅಂಥ ಕಿಮ್ಮತ್ತಿನ ಕಾಗದನೂ ಕೊಡ್ತಾರೆ ರೀ ಅವರು ಒಟ್ಟೆ ಒಂದು ರೈತಗೆ ಕಮ್ಮಿ ಅಂದ್ರೆ 100,000 ಖರ್ಚು ಮಾಡ್ತಾರೆ ಗೌರ್ಮೆಂಟ್ ರೀ ಅದಕ್ಕೆ ಅದನ್ನು ಮಾಡ್ಕೊಳ್ಳೋದು ಭಾಳ ಅನುಕೂಲ ರೈತರಿ ಅದು ಒಂದು ಸಲ ನೀವು ಅದರೊಳಗೆ ಬಂಡವಾಳ ಹಾಕಿದ್ದು ಗೌರ್ಮೆಂಟ್ ಅಷ್ಟು ಕೊಟ್ಟಿತು ನೀವು ಅಷ್ಟು ಖರ್ಚು ಮಾಡಿ ಒಂದು ಸಲ ಕೃಷಿ ಹೊಂಡ ಮಾಡಿದ್ರಿ ಈಗ ಎಷ್ಟು 5-6 ವರ್ಷ ಆಯ್ತು ಅದ್ರದ್ದು ಉಪಯೋಗ ತಗೊಳ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ಸಹಿತ ಅದನ್ನು ತಗೊಳ್ತೀರಿ ನೀವು ಇನ್ನೂ ತಗೋತೀರಿ ಸರ್ ನಾನು ಇನ್ನಾದರೂ ಅದಕ್ಕೆ ತಗೊಳ್ಳೋ ಅಂತ ನಮಗೆ ವಿಚಾರ ಆದ್ರೆ ಈಗ ಯಾಕಂದ್ರೆ ಈಗ ಅದ್ರದ್ದು ಉಂಡೆಪ್ಪ ಅಂದ್ರೆ ಅದನ್ನೇ ಮುಚ್ಚಲಾಗಿ ಬರ್ತಾರೆ ಇನ್ನು ಈಗ ಏನು ಬೇಕಾದೇ ಮಾಡ್ಕೊಳ್ಳೋಂಗೆ ನಮಗೆ ಅನುಕೂಲ ಆಗಿದೆ ಅದ್ರದ್ದು ಈಗ ಒಂದು ವೇಳೆ ಹೊಂಡ ಇದ್ದಿದ್ದಿಲ್ಲ ನಮ್ಮ ಕಡೆ ಅವಾಗ ನಿಮ್ದು ಆದಾಯ ಏನಿರ್ತಿತ್ತು ಏನು ಇರ್ತಿಲ್ಲ ಸರ್ ನಮ್ಮ ಆದಾಯ ನಾವು ಕೊಂಡ ನೀರು ಹಾಕ್ತಿದ್ದೆವು ಏನು ಇರ್ತಿಲ್ಲ ನಮ್ಮ ಆದಾಯ ಈಗ ಈ ಸದ್ದು ನಮ್ಮ ನಿಂಬೆ ಗಿಡ ಹೋಗಿಬಿಡ್ತಿದ್ದು ಈಗ ಯಾವ ಬೆಳೆನೂ ಮಾಡಲಿಕ್ಕೆ ಬರ್ತಿಲ್ಲ ಈ ಸದ್ದು ಅದರೊಳಗೆ ಈಗ ನಿಂಬೆ ಗಿಡ ಮತ್ತು ಮಾಯಿನ ಗಿಡ ಇಂಥವೆಲ್ಲ ಅಲ್ಪ ಸ್ವಲ್ಪ ನೀರು ಮತ್ತು ಅವು ಬಂದು ನಿಂತು ಬಳಕ ಡ್ರಿಪ್ಲೆ ಬಿಟ್ಟು ಒಂದೊಂದು ಬದುಕಿಸ್ಕೊಂಡೇವ್ರಿ ನಾವು ಈಗ ಇವೆಲ್ಲ ಸೀತಾಫಲ ಮಾಡೇವು ರೀ ಸಿರಿಗಂಧ ಮಾಡೇವು ಇಂಥದ್ರೊಳಗೆಲ್ಲ ಅವು ಈಗ ಒಂದೊಂದು ನೀರು ಕುಡ್ಬೇಕ್ರಿ ಅವಕ್ಕೆ ಬ್ಯಾಸಿಗೆದಿಂದಾಗ ಇಲ್ಲಿಕಂದ್ರೆ ಅದು ಸಿರಿಗಂಧ ಒಣಗಿ ಹೋಗ್ತಾರೆ ಬ್ಯಾಸಿ ನೀರು ಕುಡ್ಲಿಕ್ಕಂದ್ರೆ ಒಂದು ನೀರು ಮತ್ತು ಅಕಲಿಕ ತುಂಬಿ ಇರ್ತಾರೆ ಹೊಂಡ ಆ ಹೊಂಡ ಅಕಲಿಕ ತುಂಬ್ತದೆ ಮತ್ತು ಸಣ್ಣಗೆ ನೀರು ಇದ್ರೂ ಹೊಂಡಕ್ಕೆ ಬಿಡ್ಬೋದು ಅದನ್ನು ನಮಗೆ ಯಾವಾಗ ಎಂಡದಿಂದ ಮೇಲೆ ನೀವು ಉಣಿಸ್ಕೋಬಹುದು ಅದು ಮತ್ತು ಈಗ ಸಣ್ಣಗೆ ಬೆಳೆ ಆದರೂ ಎಂಡದಿನ ಮೇಲೆ ಒಂದು ಬಿಗೆ ಬೇಕಂದ್ರೆ ಹೊಲ ಮಾಡಿದ್ರೆ ಸಣ್ಣ ನೀರು ಹಿಂಗಾಗಿ ನಮಗೆ ಅನುಕೂಲ ಆಗಿದೆ ಅದು ಅಂದರೆ ಸಾಕಷ್ಟು ಕೃಷಿ ಹೊಂಡ ನಿಮ್ಮ ಕೃಷಿ ಜೀವನವನ್ನು ಬದಲಾವಣೆ ಮಾಡಿದೆ ಅದರಿಂದ ಬೇರೆಯವರಿಗೂ ಸಹಿತ ನೀವು ಹೇಳಿ ಸುಮಾರು 50 ಹೊಂಡಗಳನ್ನು ಮಾಡಿಸಿದ್ದೀರಿ ಮತ್ತೆ ಇನ್ನಷ್ಟು ರೈತರು ತಯಾರಾಗಿದ್ದಾರೆ ಹೆಂಗೆ ಇತ್ತೀಚಿನ ದಿವಸಗಳಲ್ಲಿ ಮಾಡಬೇಕು ಅಂತೇಳಿ ತಯಾರಾಗ್ಯಾರಿ ಸಾಹೇಬ್ರ ಈಗ ಮತ್ತೆ ಗೌರ್ಮೆಂಟ್ ಬಂದೇ ಮಾಡಿದಲ್ಲ ಅವ್ರನ್ನ ಅಡ್ಡಿ ಇಲ್ಲ ಅವರು ಬಂದ್ ಮಾಡಿದ್ರು ಸಹಿತ ಈಗ ನಮಗೆ ಅದರ ಅನುಭವ ಆಗಿದೆ ಈ ಕೃಷಿ ಹೊಂಡ ಮಾಡಿದ್ರೆ ನಮಗೆ ಇಷ್ಟೆಲ್ಲ ಅನುಕೂಲ ಆಗ್ತದೆ ಅಂತ ಹೇಳಿ ಅದನ್ನ ನಾವೇ ಯಾಕೆ ಸ್ವಲ್ಪ ಹಂತ ಹಂತವಾಗಿ ಮಾಡ್ಕೋಬಾರ್ದು ಬರ್ತಾರೆ ಸರ್ ನಮಗೆ ಮಾಡ್ಕೊಳಕ್ ನಾವು ಈಗ ಎಷ್ಟೋ ಮಂದಿ ರೈತರಿಗೆ ಹಂಗೆ ಮಾಡ್ಕೊಂಡಾರಿ ಮತ್ತೆ ಈಗ ಗೌರ್ಮೆಂಟ್ ಕೊಡ್ಲಿಲ್ಲ ಈಗ ನಮ್ಮ ಹೊಂಡಗಳು ನೋಡಿ ಎಷ್ಟೋ 1,000 ರೈತರು ಮಾಡ್ಕೊಂಡಾರಿ ಈಗ ಮಾಡ್ಕೊಂಡು ಅದ್ರ ಅನುಭವ ಉಳ್ಳಾಯ್ತಾರ ರೀ ಮತ್ತೆ ಈಗ ಎಷ್ಟೋ ಮಂದಿ ಸ್ವಂತ ಮಾಡ್ಕೊಂಡಾರ ರೈತರು ಮತ್ತೆ ಈಗ ಗೌರ್ಮೆಂಟ್ ಕೊಡ್ಲಿಕ್ಕೆ ಅವ್ರು ಬಿಡ್ಲಾಕೆ ಬರಲಿಲ್ಲ ರೀ ಮತ್ತೆ ಇವಾಗ ಸದ್ದು ಅವು ಅದರಿಂದ ಅವಲಂಬ್ರಿ ಅವಾಗೆಲ್ಲ ನೀರು ಹೆಚ್ಚಿದ್ದು ಇದು ದುರಿ ಮತ್ತೀಗೆಲ್ಲ 1,000 ಫೂಟ್ಗೆ ಹೋಗಿಬಿಟ್ಟೆ ಅವ್ರು ನೀರು 1,000 ಫೂಟ್ಗೆ ಹೋಗಿದ್ರೆ ರೈತ ಬದುಕೋದೆ ಹಂಗೆ ಹೇಳ್ರಿ ಈಗ ಈಗ 1,000 ನಿಂತೇವ್ರಿ ನಾವು ಮೊದಲೆಲ್ಲ ಮಟ್ಟಿ ಹೊಡೆದವ್ರು ನಾವು ಈಗ 1,000 ಫೂಟ್ ಬೋರಾಗಿ ಅವರು ಏನು ಮಾಡೋದು ಮತ್ತು ಈಗ ಹಂಗೆ ಮತ್ತು ಇದು ಈಗೇನದ ಈ ಮ್ಯಾಲಿಂದ ನೀರು ಹಿಡಿದು ಸ್ವಲ್ಪ ನಮಗೆ ಈಗ 5 ವರ್ಷದಾಗ ಬೇಸೈತೆ ರೀ ಈಗ ಭೂಮಿಯಾಗ ತಳ ನೋಡಿದ್ರೆ ನಮಗೆ ಆಗಲಿಲ್ಲ ಅದು ಮ್ಯಾಲಿಂದ ನೋಡಿದೆವು ಪರಮಾತ್ಮ ಏನೇ ನಮ್ಮ ಜರ ಬೇಸ್ ಮಾಡ್ಯಾನ ರೀ ಈಗ ತಾವು ಶ್ರೀಗಂಧ ಕೂಡ ಬೆಳೆದೀನಿ ಅಂತ ಹೇಳಿ ಹೇಳಿದ್ರಿ ಅದರ ಅನುಭವ ಒಂದು ಸ್ವಲ್ಪ ಹೇಳ್ತೀರಿ ನಮಗೆ ಎಷ್ಟು ಶ್ರೀಗಂಧ ಬೆಳೆ ಗಿಡಗಳದಾವ ಯಾಕೆ ಶ್ರೀಗಂಧ ಬೆಳೀತಾ ಇದ್ದೀರಿ ಏನೇನು ಮಾಡಿದ್ರಿ ಈಗ ಶ್ರೀಗಂಧ ನೋಡಿ ಸರ ನಾವು ಮೊದಲ ಅವು ಒಡ್ಡಿಗೆ ತೊಡೆ ಎದ್ದಿದ್ದು ರೀ ಶ್ರೀಗಂಧ ಅದ್ರ ಹೊಟ್ಟೆ ನಮಗೆ ಏನು ಮಾಯ್ತಿದ್ದಿಲ್ಲ ಈಗ ಅದು ಕಡ್ಕೊಂಡು ಆದವನು ಒಯ್ತಿದ್ರು ಮತ್ತು ರೈತನೂ ಒಯ್ದು ಬಿಡ್ತಿದ್ರು ಹಿಂಗಾಗಿ ನಾವು ಅದನ್ನು ಹಂಚಿ ಸುಮ್ ಕೂತಿದ್ದೆವು ಮತ್ತು ನಮ್ಮ ಪಟ್ಟಣ ಶೆಟ್ಟಿ ಸರ್ ನಮ್ಮಲ್ಲಿ ಬರ್ಲಕ್ಕತ್ತಿದ್ರಿ ಸ್ವಲ್ಪ ಅವರು ನಮ್ಮಲ್ಲಿ ಒಂದು 2-3 ಸಲ ಬಂದರು ಬಂದ ಬಳಿಕ ಏನಂದ್ರು ಈ ಕಣ್ಣಿ ಏನು ಮಾಡ್ತೀವಿ ಗಿಡಗಳೆಲ್ಲ ಮತ್ತು ಒಂದು ದಂಡಿಗೆ ದೊಡ್ಡ ದೊಡ್ಡ ಗಿಡ ಇದ್ದಾವೆ ಏನು ಮಾಡ್ತೀಯ ತಂದರು ಏನು ಮಾಡಿದ್ರಿ ಸಾಹೇಬ್ರ ಮತ್ತು ಕಡ್ಕೊಂಡು ಆದ್ರೆ ಹಿಡಿತಾರ ಕಡ್ದವ್ರು ಹಿಡಿತಾರೆ ಏನು ಮಾಡೋದು ಮಗನಿಗೆ ಒಂದು 3 ಅಂಕ ಮನೆ ಹಾಕಿ ಕೊಟ್ಟೇನ್ರಿ ಅದ್ರ ಕಡ್ದಂದೆ ಏ ಹಂಗೆ ಮಾಡ್ಲಕ್ಕೆ ಹೋಗಬೇಡ ಒಂದು ನಾವೊಂದು ನಿನಗೆ ಐಡಿಯಾ ಹೇಳ್ತೀನಿ, ಒಂದು ಇದು ಬರೆದು ಕೊಡ್ತೀನಿ, ನೀನು ಹಿಂಗೆ ಮಾಡೋಣ ಅಂದ್ರೆ. ನೋಡಿ ಸಾಹೇಬ್, ನಮಗೆ ಅಂಕರೆ ಏನು ಗೊತ್ತಿಲ್ಲ, ಮತ್ತು ನಾವರೆ ಹಿಂಗೆ ಮಾಡೇವು, ಇನ್ನೊಂದು ತೊಡೆ ಗಿಡ ಉಳ್ದಾವೆ, ಒಂದು 20-30 ಗಿಡ ಉಳ್ದಾವೆ, ಒಂದು ಮಾಡಿಸ್ರಿ ಸಾಹೇಬ್ರ ಅಂದೆ. ಯಾಕಾಗಲ್ದಾಗ ಅಂತೇಳಿ ನಮ್ಮ ಪಟ್ಟಣ ಶೆಟ್ಟಿ ಸರ್ ನಮ್ಮನ್ನು ಅಲ್ಲಿ ಆಫೀಸಿಗೆ ಕರೆದ್ರು, ಹಾದೇವು ಹೋಗೋಣ, ಅದು ಒಂದು ಏನು ಲೆಟ್ರ್ ಬರೆದು ಕೊಟ್ಟು, ನಮಗೇನಿಲ್ಲ, ಅವ್ರು ಹೇಳಿದ್ರು ಅಂತಲ್ಲಿ ಹೋಗು ಹಿಂಗೆ ಮಾಡು ಅತ್ತಣ, ನಮ್ಗೆ ಗೊತ್ತೇ ಇಲ್ಲ ಅದು. ಅವ್ರು ಎಲ್ಲಿ ಬರೆದ್ರು ಕೊಟ್ರೆ ಅವ್ರ ಚೀಟಿ ತೊಗೊಳೋಣ ಹೋಗಾವ. ಹೋಗಿ ಅದ್ರದಿಂದ ಒಂದು 6 ತಿಂಗಳು ತಿರುಗಾಡಿದ್ರಿ. 6 ತಿಂಗಳು ತಿರುಗಾಡಿದ್ರಿಗೆ ಗೌರ್ಮೆಂಟ್ದವರು ಅವರು ನಮಗೆಲ್ಲ DC ಅವರೇ ಲೈಸೆನ್ಸ್ ಕೊಟ್ಟರಿ. ಲೈಸೆನ್ಸ್ ಕೊಟ್ಟರು, ಮತ್ತು ಬಂದು ನಂಬರ್ ಹಾಕಿದ್ರು, ಅವರೇ ಬಂದು ಕಿತ್ಕೊಂಡು ಹೋದ್ರು. ಮುಂದೆ ನಮಗೇನದ ಅದ್ರದ್ದು ಅನುಕೂಲ ಆಯ್ತು ರೀ, ಅನುಕೂಲ ಆಗಿ ಅದ್ರ ರೊಕ್ಕ ಉಂಡೇರಿ, ಒಂದು 2 ಲಕ್ಷ ರೂಪಾಯಿ ಎಲ್ಲ ಸಾಹೇಬರು ಎಲ್ಲ ಅದಕ್ಕೆ ಹೆಲ್ಪ್ ಆದ್ರೆ ನಮಗೆ. ಪಟ್ಟಣ ಶೆಟ್ಟಿ ಸರ್ ರೊಕ್ಕ ತರಿಸ್ಲಕ್ಕನ್ನು ಅಲ್ಲೆಲ್ಲ ಬೆಂಗಳೂರಿಗೆ ಎಲ್ಲ ಅವರೆಲ್ಲ ಹೆಲ್ಪ್ ಮಾಡಿದ್ರೆ ನಮಗೆ. ಆಗಿ ಅದ್ರ ಸೇಹಿ ತೊಗೋತ್ರಿ, ಅದು ಸೇಹಿ ತೊಗೊಂಡು ಇಟ್ಟೇ ಬಿಡಬಾರ್ದು ಅಂತೇಳಿ 2000 ಬಡ್ಡಿ ಮಾಡೀನಿ ರೀ ಈಗ ಈ ಸದ್ರಿ. ಅದಕ್ಕೆ 2000 ಬಡ್ಡಿ ಮಾಡಿದ್ರು ಈಗ ಕುಂಟಿಸಿಂದ ಅಮ್ಮದವ್ರಿ ಈಗ. ಮತ್ತು ಅವು ಗೌರ್ಮೆಂಟ್ ಏನಂದ ರೀ, ಅದಕ್ಕೆ 1 ಲಕ್ಷತನ ಒಂದರ ಇದು ಮಾಡ್ತೇವೆ ಅಂತ ಹೇಳ್ಯಾರ ನಮಗೆ. ಈಗ 6 ವರ್ಷ ಆಗಲಿ, ಆಗಣ ಏನದ ಅದಕ್ಕೆ ಭದ್ರತೆ ಕೊಡ್ತೇವೆ ಅಂದ ರೀ. ನಾವು ಏನು ಮಾಡೇವ್ರಿ ಈಗ, ನಮ್ಮ ಭದ್ರತೆ ಒಳಗೆ ನಾವು ನಾಯಿಗಳು ಚಲೋ ಸಾಕ್ಯಾವ್ರಿ, ಮತ್ತು ಅದರ ಸುತ್ತ ಬಿದಿರು ಕೊಟ್ಟೇನಿ ರೀ, ಮತ್ತು ಲೈನು ಅಳವಡಿಸಿನಿ. ನಮ್ಮ ಭದ್ರತೆ ನಡೆದಿದೆ ರೀ ಈಗ. ಏನು ಗೌರ್ಮೆಂಟ್ ಅವ್ರು ಏನು ಕೊಡ್ತಾರೆ ಅವ್ರಿಗೆ ಗೊತ್ತ್ರಿ. ಆದರೂ ಮತ್ತು ಈಗ ಅದು ಶ್ರೀಗಂಧ ನಮಗೆ ಮಾತ್ರ ಒಳ್ಳೇದು ಅನಿಸ್ಬಿಟ್ಟದ ನೋಡ್ರಿ. ಯಾಕಂದ್ರೆ ಒಂದು ಗಿಡಕ್ಕೆ 1 ಲಕ್ಷ ಆಗ್ಬೋದು ರೀ ಅದಕ್ಕೆ. ಈಗ ಅದಕ್ಕೆ ನೀವು ಮಾಡಿದಂಥ ಖರ್ಚು ಎಷ್ಟು? ಈಗ ಒಂದು ಸಸಿ ನಡಬೇಕಾಯ್ತಪ್ಪ ಅಂತಂದ್ರೆ ಎಷ್ಟು ಅದರದ್ದು ರೇಟ್ ಬೀಳ್ತದೆ? ಮತ್ತು ಈಗ 2000 ಬಡ್ಡಿ ಮಾಡಿನಿ ಅಂತಂದ್ರೆ ನೀವು ಅದ್ರದ್ದು ಎಷ್ಟು ಖರ್ಚಾಯಿತು, ಮತ್ತು ಎಷ್ಟು ವರ್ಷಕ್ಕೆ ಅದು ಮಾರಾಟಕ್ಕೆ ಹೋಗ್ತದೆ? ಅದು ನೋಡ್ರಿ ಸಾಹೇಬ್ರ, ಈಗ ಅದ್ರ ಖರ್ಚು ಪರ್ಚ ಏನಿಲ್ಲರಿ. ಈಗ ಗೌರ್ಮೆಂಟ್ದವರು 3 ರೂಪಾಯಿಗೆ ಒಂದು ಅಗಿ ಕೊಡ್ತಾರೆ ರೀ, ಏನ್ರಿ, ಮತ್ತು 10 ಲಕ್ಷ 20 ರೂಪಾಯಿ ಕೊಡ್ತಾರೆ ಸಂಘಟೆ. ರೈತಿಂದ ಅದ್ರ ಖರ್ಚು ಏನು ಸಂಘಟ ಇರಂಗಿಲ್ಲರಿ. ಹೆಚ್ಚಿಂದ ಅದಕ್ಕೆ ಒಂದು 3 ತಿಂಗಳ ನೀರು ಹಾಕಿದ್ರೆ ಒಂದು ಕಡಿಗೆ ಆಯ್ತು ರೀ. ಅದು ವರ್ಷದಾಗ 3 ತಿಂಗಳು ಇರ್ತೈತದ ರೀ ಅದು. ಮುಂದೆ 10 ವರ್ಷ ನೀರೇ ಬೇಕಾಗಿಲ್ಲ ರೀ ಅದಕ್ಕೆ. 10 ವರ್ಷ ನೀರು ಬೇಕಾಗಿಲ್ಲ. ಅದರೊಳಗೆ ಸೀತಾಫಳ ಕೊಟ್ಟೇನಿ ರೀ ನಾನು. ಸೀತಾಫಳಕ್ಕೂ ನೀರು ಹತ್ತಂಗಿಲ್ಲ ರೀ. ಮತ್ತು ಮೈನ್ ಗಿಡ ಕೊಟ್ಟೇನಿ ರೀ ಅದಕ್ಕೆ, ಅದನ್ನೂ ನಿಸರ್ಗ ಬೆಳೆ, ಅದಕ್ಕೂ ನೀರು ಹತ್ತಂಗಿಲ್ಲ. ಆದರೂ ಇಂಥ ಬೆಳೆಗಳು ಮಾಡ್ಕೋತ ಹೋಗಿದ್ದಿಂದ ನಮಗೆ ಶ್ರೀಗಂಧ ಬೇಸ್ ಅನಿಸಿದ್ರಿ ರೀ. ಈಗ ನೋಡ್ರಿ, ನಮ್ಮ ಬೇಸಿನ ದಮ್ಮ ಅದಾವ ನೋಡ್ರಿ, ಈಗ ಇಟ್ಟಿಟ್ಟಾಗ ಪಿಂಡಾಗ್ಯಾವ ನಮ್ಮ. ಈಗ ಕುಂಟೇಸಿನ ದಮ್ ಆಗ್ಯಾವ ರೀ. ಮತ್ತು ಈಗ ರೈತರ ನೀರಿಲ್ಲ ರೈತರಿಗೆ ಅದು ಅನುಕೂಲ ರೀ. ಅದು ಈಗ ನೀರು ಬೇಕಪ್ಪ ಅಂದ್ರೆ ಈಗೇನು ಗೌರ್ಮೆಂಟ ಮತ್ತು ಅದಕ್ಕೆ ದುಡ್ಡು ಕೊಡ್ತದೆ ರೀ. ಹ್ಯಾಂಗೆ ಕೊಡ್ತದೆ? ವರ್ಷಕ್ಕೆ ಒಂದು ಗಿಡಕ್ಕೆ 60 ರೂಪಾಯಿ ಹಾಕ್ತಾರೆ. 3 ವರ್ಷ ಕೊಡ್ತಾರೆ ರೀ ನಮಗೆ. ಅದಕ್ಕೆ 3 ವರ್ಷ ಆದ ನಂತರ ಕೊಡಂಗಿಲ್ಲ ರೀ. ಈ ಸದ್ ನೋಡಿ, ಒಂದು ಎಕರೆಕ್ಕೆ ಒಂದು 700 ಬಡ್ಡಿ ಕುಂದಿರ್ತದೆ ರೀ ಅದು. 700 ಹೇಳೋಣ, ನಮ್ಮ 2000 ಬಡ್ಡಿಗೆ 3 ಎಕರೆ ಜಮೀನು ಹೋಗ್ಯಾರ ರೀ ನಂದು. 3 ಎಕರೆ ಜಮೀನು ಹೋಗ್ಯಾದ ನನಗೆ ಮೊನ್ನೆ 1 ಲಕ್ಷ ರೂಪಾಯಿ ಬತ್ತರಿ ಅದ್ರದ್ದು. ಈಗ ರೀ, ಮೊದಲ 60 ಸಾವಿರ ರೂಪಾಯಿ ಕೊಟ್ಟಿದ್ರಿ, ಮೊನ್ನೆ 1 ಲಕ್ಷ ರೂಪಾಯಿ ಹಾಕ್ಯಾರ ರೀ. ಮತ್ತು ಇನ್ನೂ 1 ವರ್ಷ ಕೊಡ್ತೇವೆ ಅಂತ ಹೇಳ್ತಾರೆ. ಆದರೂ ರೈತರಿಗೆ ಅದು ಮಾಡೋದು ಭಾಳ ಅನುಕೂಲ ನೋಡ್ರಿ. ಯಾಕಂದ್ರೆ ಗೌರ್ಮೆಂಟ್ ತಾಬ್ಲಿರ್ತಲ್ಲ, ನಮ್ದು ಏನು ಜಬ್ದಿರಲಿ ರೀ. ಈ ಸದ್ ನಮ್ಮಲ್ಲಿ ನೋಡ್ರಿ, ತಿಂಗಳಿಗೊಮ್ಮೆ ಬಂದು ಸಿಬ್ಬಂದಿ 5 ಹೋತಾನೆ. ಇಬ್ಬರು ಅವರು ಬಂದು ಗೌರ್ಮೆಂಟ್ ಇದ್ರು ಅರಣ್ಯ ಇಲಾಖೆಯವರು ಬರ್ತಾರೆ ರೀ. ಬಂದು ಅದು ನೋಡಿಕೊಂಡು ಯಾವ ಗಿಡ ಹೋಗ್ಯಾವ, ಯಾವ ಗಿಡ ಇಲ್ಲ, ಮತ್ತು ಏನಾರು ಗಿಡಕ್ಕೆ ತೊಂದರೆ ಆಗ್ಯದನು, ಹಿಂಗೆಲ್ಲ ಅವರು ಕಾಯ್ತಾರೆ ರೀ. ಆದರೂ ಕಾಯ್ದರೂ ನಾವು ರೈತರು ಭದ್ರವಾಗಿರ್ಬೇಕು ರೀ. ಅವ್ರು ಕಾಯ್ತಾರೆ ಅಂತೇಳಿ ಅವ್ರ ಮೇಲೆ ಬಿಡ್ಲಕ್ಕೂ ಬರಂಗಿಲ್ಲ ರೀ. ನಾವು ಹ್ಯಾಂಗೆ ಒಂದು ಇದ್ರ ಮೇಲೆ ಇರಬೇಕು ಹಂಗೆ ಇರ್ಬೇಕು ನೋಡ್ರಿ. ಅಂದ್ರೆ ಅದು ರೈತಗೆ ಶ್ರೀಗಂಧ ಮಾಡಿದಕ್ಕೂ ಅದು. ಈಗ ರೈತ ಕೋಟಿಗಟ್ಟೆ ಗಿಡಿಸ್ಬೇಕಾದ್ರೆ ಯಾವ ಬೆಳಿಗ್ಗೆ ಕೋಟಿಗಟ್ಟಲೆ ಆಗಂಗಿಲ್ಲ ರೀ. ಈ ಸದ್ಯ ಏನಿದೆ ಶ್ರೀಗಂಧ ಹತ್ತಂದ್ರೆ ನಾವು ಕೋಟಿಗಳಿಗೆ ಎಣಿಸ್ತಾನೆ ರೊಕ್ಕ ರೀ. ಈಗ ಇಲಾಖೆಯ ಸೌಲಭ್ಯ ಏನು ಬರ್ತದಲ್ಲ, ಅದು ದುಡ್ಡಿರ್ಬೋದು ಅಥವಾ ಇಂಥದ್ದು ಬೇರೆ ವಿಚಾರ ಇರ್ಬೋದು, ನಿಮಗೆ ಕಾಲಕಾಲಕ್ಕೆಲ್ಲ ಸರಿಯಾಗಿ ಸಿಗ್ತಾ ಇದೆ? ಹ್ಞೂ, ಎಲ್ಲ ಸರಿಯಾಗಿ ಸಿಗ್ತಾರೆ ಸರ್. ಅದು ಈ ಸದ್ಯನು ಮೋದಿ ದುಡ್ಡು ಇಸೇಜ್ ಪ್ಯಾಕೇಜ್ ಅಂತ ಬಿಡ್ತಾನೆ ರೀ. ಇಸೇಜ್ ಪ್ಯಾಕೇಜ್ ಅಂದ್ರೆ ಹೆಂಗ್ರಿ, ರೊಕ್ಕ ಬಕ್ಳದ್ದು ಅಂದ್ರೆ ಬಕ್ಳ ಸಿಗ್ತದೆ, ಅದು ಮಡ್ದಾಗ ಪ್ರಸಾದ ಇದ್ದಂಗೆ ನಮಗೆ. ಒಮ್ಮೆ ಕೈಲನ್ನು ಕೊಟ್ಟು ಬಿಡ್ಬೋದು, ಒಮ್ಮೆ ಕುಂದಿರಿಸಿ ಉಣಿಸ್ಬೋದು ಅದು. ಹಂಗಾಗಿ ನಮಗೆ ರೊಕ್ಕ ಭಾಳ ಇದ್ದಂದ್ರೆ ಒಂದು ಗಿಡಕ್ಕೆ 100 ರೂಪಾಯಿ ಬಿಡ್ತಾರೆ, ರೊಕ್ಕ ಕಮ್ಮಿ ಇದ್ದಂದ್ರೆ 50-60 ರೂಪಾಯಿ ಹಿಂಗೆ ಬಿಡ್ತಾರೆ ರೀ. ವಿಶೇಷ ಪ್ಯಾಕೇಜ್ ಅಂಕ ರೈತಗೆ ಬಂದೇ ಬರೋದು ರೀ ಅದು. ನಾವು ವಿಶೇಷ ಪ್ಯಾಕೇಜ್ 1 ವರ್ಷ ತಿಂದಿನಿ ರೀ. ಆದರೆ ಈ ವರ್ಷ ಏನೋ ಅರಣ್ಯ ಇಲಾಖೆ ರೊಕ್ಕ ಇಲ್ಲ, ನಮ್ಗೆ ಬಂದಿಲ್ಲ. 1 ವರ್ಷ ಮೋದಿ ಹಾಕಿದ್ರೆ ನಮಗೆ ನಮ್ಮ ಅಕೌಂಟ್ಗೆ ಸೀದಾ ರೊಕ್ಕ ಬಂದ್ಬಿಡ್ತಾವೆ. ಆದರೆ ಶ್ರೀಗಂಧ ಹಚ್ಚಿ ರೈತಿಗೆ ಯಾವತ್ತೂ ರೊಕ್ಕ ನೋಡ್ರಿ. ಈಗ ಎಷ್ಟು ವರ್ಷ ಅದನ್ನು ಬೆಳೆಸಬೇಕು ಅಂತ ಹೇಳಿ ಹೇಳ್ಯಾರ? ಅದು ನನ್ನ ಅಂದಾಜಕ್ಕೆ ರೀ, ನಾ ಮೊನ್ನೆ ಮೊದಲು ಕಳಿಸಿದ್ದು 10 ವರ್ಷದ ಗಿಡ ಇದ್ದು ರೀ. ಈಗ ಇವು ನಾನು ಹಚ್ಚಿ 4 ವರ್ಷ ಅಲ್ಲ ಗೊತ್ತು ರೀ, ಇನ್ನೊಂದು 4-5 ವರ್ಷನಾಗ ಕಳಿಸ್ಬೇಕು ಅನ್ನೋ ಅಂದಾಜನಾಗ ಅದೀನಿ ರೀ. ಇವು ಅಂದ್ರೆ 10 ವರ್ಷ ತನಕ ನೀವು ನೋಡ್ಬೇಕಾಗ್ತದೆ, ಕಾಯ್ಬೇಕಾಗ್ತದೆ, ಅಗದಿ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕಾಗ್ತದೆ. ಎಚ್ಚರಿಕೆಯಿಂದ ನೋಡ್ಕೋಬೇಕು ರೀ. ಈಗ ಎಚ್ಚರಿಕೆ ಅಂದ್ರೆ ಏನ್ರಿ, ಈ ಸದ್ ನಾವು ಮಕ್ಕಳು ಹಡ್ದೇವಪ್ಪ ಅಂತ ತಿಳ್ಕೊರಿ. ಮಕ್ಕಳು ಹಡ್ದಿಂದ ನಾವು ಸುಮ್ಮನೆ ಹಂಗೆ ಬಿಡ್ತೇವೆ? ಹ್ಯಾಂಗ ಅವ್ರಿಗೆ ಜಾಪಾನ್ ಮಾಡಿ ಲಗ್ನ ಮಾಡಿ ತಾಳಿ ಕಟ್ಟಿ ಕೊಡ್ತೇವೆ? ಹಂಗೂ ಇದ್ರದ ಕೆಲಸ ರೀ. ಈಗ ಶ್ರೀಗಂಧ ಹಚ್ಚ ರೈತನ ಹೊಡಿತಾರ ಹೊಡಿತಾರ, ಮತ್ತೆ ನಾವು ಮಕ್ಕಳು ಹಡ್ಲಾರಿ ಬಿಡ್ತಾರೆ ಇದು ಇರ್ತಾರೆ ರೀ. ಮಕ್ಳು ಬೇಕೇ ಇಲ್ಲ ಹಂಗಿದು ಶ್ರೀಗಂಧ ಮಕ್ಳಿದ್ದಂಗ. ಈಗ ಹೆಣ್ಮಕ್ಳು ಹುಟ್ಟಪ್ಪ ಹುಟ್ಟಪ್ಪ ಓಡಿಸ್ಕೊಂಡು ಹೋಗ್ತಾರೆ ಅಂದ್ರೆ ಯಾಕೆ ಅವ್ರು ಓಡಿ ಹೋಗಿದ್ರೆ ನಾವು ಮದುವೆ ಮಾಡಿ ಕೊಟ್ರೆ ಅದ್ರ ರೈತನಲ್ಲಿ ಬೇಕ್ರಿ. ಅದಕ್ಕೆ ನಾವು ಈ ಸಿರಿಗಂಧ ಹಚ್ಚೋಪ್ಪ ಅಂತಂದ್ರೆ ಅದ್ರ ಮೇಲೆ ನಮ್ಗೆ ಜವಾಬ್ದಾರಿ ಬೇಕು. ಇಲ್ಲ ಬಿಟ್ಟಿಗೆ ಹಿಂದೆ ಹೋಗಿ ಆ ಕಡೆ ಯಾರು ಇವತ್ತು 50 ಲಕ್ಷ ಕೇಳಿದ್ರು, ಕೋಟಿ ಕೇಳಿದ್ರು, ನಮ್ಮ ಮೊದಲೊಮ್ಮೆ ಕೇಳಿದ್ರು, ಕೇಳ್ರಿ ಸಾಹೇಬ್ರಿಗೆ ಹಿಂಗೆ ನಮ್ಮ ಮೊದಲು ಗಿಡಗಳಿದ್ದು ಏನು ನಿಮಗೆ 25,000 ರೂಪಾಯಿ ಕೊಡ್ತೇವೆ ಕಿಲೋಕಂದ್ರು ನಾವು ಕೊಡಂಗಿಲ್ಲ ಅಂದಿರಿ. ಯಾಕಂದ್ರೆ ರೊಕ್ಕ ಕೊಡೋರು ಅಲ್ಲಲ್ಲ ಅವರು. ಹಿಂಗಾಗಿ ನಾನು ಗೌರ್ಮೆಂಟ್ ಕೇಳಿದ್ರಿ, ಗೌರ್ಮೆಂಟ್ ದುಡ್ಡು ನಮ್ಗೆ ಸಾಹೇಬ್ರು ಹೆಲ್ಪ್ ಮಾಡಿ ತೆಗೆದುಕೊಟ್ರಿ. ಏನ್ರಿ ನಮಗ್ರಿ ಏನು ಗೊತ್ತಿಲ್ಲ, ಇಲ್ಲಿಕಂದ್ರೆ ಅದು ನಮ್ಮ ಜೀವನದಾಗ ಅದು ಸದ್ದ ಒಂದು ಬೆಳಕು ಮಾಡಿದ್ರೆ ನಮಗೆ ಸಾಹೇಬ್ರು. ಇಲ್ಲಿಕಂದ್ರೆ ನೋಡ್ರಿ ಈಗ ಅದು ಕಡಿದು 3 ಅಂಕಣ ಮನೆ ಹಾಕಿದ್ದೆ, ಮತ್ತು ಆ 3 ಅಂಕಣ ಮನೆ ಪಾಡೋ ಏನು ಸದ್ದ ಅವ್ಕೆ ಕಡ್ದು ಕಳಿಸ್ದೇವು 2 ಲಕ್ಷ ಮೇಲೆ ಚಿಲ್ಲರ್ ಬತ್ತರು ಹಾಕ್ರಿ. ಮತ್ತು ಅದ್ರದಿಂದ ಮುಂದೆ ಎಷ್ಟು ಅನುಭವ ಆಯ್ತಲ್ಲ ನಮಗೆ, 1 ರೂಪಾಯಿ ಕಾಣಲಾರ ಗಿಡಗಳವು. ಅದಕ್ಕೆ ಅದು ಮಾಡೋದು ಭಾಳ ಒಳ್ಳೇದು ನೋಡ್ರಿ. ಆದ್ರೆ ನಮಗೇನಂತಾರೆ ರೈತರು ಏನು ಹುಚ್ಚರಂಗೆ ಸರಿಗಂಧ ಮಾಡಿಟ್ಟ ಮಾಡಿಟ್ಟ ಅಂತಾರೆ, ನಾವು ಅದೋ ಒಂದು ಹುಚ್ಚಿನ ಆಗ್ಯಾವೇನಂತೀನಿ ನಾವೆಲ್ಲರಿ. ಬರೋಬ್ಬರಿ ಕಣ್ಣಿಯವ್ರೆ ನೀವು ಹೇಳೋದು, ಆದ್ರೆ ಎಲ್ಲದಕ್ಕೂ ಕಾಯ್ಬೇಕು. ನಮ್ಮ ರೈತರು ಅಂತಂದ್ರೆ ಈ ತಮ್ಮ ಬೆಳೆ ಯಾವುದೇ ಬೆಳೆ ಇದ್ರು ಕಾಯ್ಬೇಕಾಗ್ತದೆ. ಆದ್ರೆ ಈ ಶ್ರೀಗಂಧ ಬೆಳೆದ ಕೂಡ ಏನಾಗ್ತದೆ, ಸಾಮಾನ್ಯವಾಗಿ ಏನು ರೈತರಿಗೆ ಟೆನ್ಷನ್ ಇರುವುದಿಲ್ಲ, ಆ ಟೆನ್ಷನ್ ಶ್ರೀಗಂಧ ಬೆಳೆದ್ರೆ ಶುರು ಆಗ್ತದೆ, ಅದಕ್ಕೆ ಬೇಡ ಅಂತಂತಾರೆ. ಮತ್ತು ಉಳಿದವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ? ಈಗ ಉಳಿದವ್ರು ಏನು ಹೇಳ್ತಾರೆ, ಈಗ ಮಾಡಿದ್ರೆ ಚಲೋ ತೊಗೊಬರತ್ತರ, ಮಾಡ್ಲಿಕ್ಕೆ ಚಲೋ ತೊಗೊಬರತ್ತರ. ನಮ್ಮ ಅನಿಸಿಕೆ ಏನು, ರೈತ ಶ್ರೀಗಂಧ ಮಾಡಬೇಕು. ಯಾಕಂದ್ರೆ ಗೌರ್ಮೆಂಟ್ ತಾಬೀಲು ಇದ್ದಂಗೆ ಅವ. ಈ ಸದ್ದ ನಿಮಗೆ ಬಂದೂಕ ಪಿಸ್ತಲ ಕೊಡಬೇಕಾದ್ರೆ ಯಾರು ಕೊಡ್ತಾರೆ ರೈತರು? ನೋಡಿ ಹೇಳ್ರಿ, ಈಗ ಅದು ಎಲ್ಲರಿಗೂ ಆಗುವ ಮಾಡುವಂಥ ಸಾಧ್ಯತೆಗಳು ಅದಾವ ಅಂತೀರಿ? ಎಲ್ಲರೂ ಮಾಡ್ಬೋದು ರೀ, ಎಲ್ಲರೂ ಮಾಡುವಂಥದ್ದು. ಈ ಸದ್ದ ಸಾದಾ ಮನುಷ್ಯಾಗ ಬಂದೂಕ ಪಿಸ್ತಲ ಕೊಡ್ತಾರೇನ್ರಿ? ಈ ಸದ್ದು ನಾವು ಪಿಸ್ತಲ್ ತೊಗೊ ಬಂದೂಕ ತೊಗೊ ಎಲ್ಲ ನಮಗೆ ಈ ಸದ್ದು ನಮಗೆ ಲೈಸೆನ್ಸ್ ಆದ ಈಗ ಹೌದಲ್ರಿ? ಅದಕ್ಕೆ ಮತ್ತು ಈಗ ಕಾಲಕಾಲಂತರ ತಮ್ಮ ಮನೆಗಳದಾಗ ಇವೆಲ್ಲ ಉಳಿತಾವ. ಈಗ ಹ್ಯಾಂಗೆ ಕೊಡ್ಲಿ ಬೆಡಿಗೆ ಓಡಾಡ್ತಾವ, ಅವ್ರ ಮನೆಗೆ ಈ ಓಡಾಡ್ಬೇಕಾಗ್ತಾವ. ಆದ್ರೆ ರೈತನು ಹಂಗೆ ಇರಬೇಕು. ಅದು ಎದಕ್ಕೆ ಹೊಡೆದು, ಅದಕ್ಕೆಲ್ಲ ಗೋಳಿ ಅಂತ ಒಯ್ದು ಹೊಳೆಯವ್ರು ಕೊಡ್ಬೇಕು ರೀ. ಯಾಕಂದ್ರೆ ಮೊನ್ನೆ ನಮ್ಮಲ್ಲಿ ಸಾಹೇಬ್ರು ಒಂದೆಲ್ಲ ಡಿಸ್ಕಸ್ ಮಾಡಿ ಹೋಗ್ಯಾರ ರೀ, ಅದಕ್ಕೆ ನಾಳೆ ನಾವು ಇದು ಮಾಡ್ಬೇಕಂತ ಮಾಡೇವ್ರಿ. ಏನಾದರೂ ಮಾಡೋದು ಒಳ್ಳೇದು ನೋಡ್ರಿ. ಯಾರು ಶ್ರೀಗಂಧ ಮಾಡ್ತಾರ ಅವ್ನು ಕೋಟಿ ಎಣಿಸೋದು ಗಟ್ಟಿ ರೀ. ಇವೆಲ್ಲ ಮತ್ತು ಯಾವ ಬೆಳೆಗಳು ಇಸದ್ ನೋಡ್ರಿ, ಅಲ್ಪ ಸ್ವಲ್ಪ ಮಳೆ, ಅಲ್ಪ ಸ್ವಲ್ಪ ಮಳೆಗೆ ಇವು ಯಾವ್ಯಾರ ಮಾಡಿದ್ರೆ 3 ತಿಂಗಳು ಬೆಳೆಯಂಗ್ರಿ ಅವು ಬರೋಂಗಿಲ್ಲ. ಮತ್ತು ಇವು ದ್ರಾಕ್ಷಿ ದಾಳಂಬರಿಗೆ ಕಂಡಬಿಟ್ಟು ನೀರು ಬೇಕು ಅವಕ್ಕೆ, ಹೌದಲ್ರಿ? ನೀರು ಬೇಕು, ಖರ್ಚು ಬೇಕು. ಇದೇನು ಬಡವ್ರು ಬದುಕಲ್ಲ, ಸುಮ್ಮನೆ ಈಗ ಒಂದು ಮಡ್ಡಿ ತಿಳ್ಕೊ, ಒಂದು 6 ತಿಂಗಳು ನೀರು ಹಾಕಿಬಿಟ್ರೆತು 10 ವರ್ಷ ಹೋಯ್ತಲ್ರಿ ಅದು. ಮತ್ತು 10 ವರ್ಷ ಅದಕ್ಕೆ ರೀ, ಈಗ ಹ್ಯಾಂಗ ಅದು ಗೊತ್ತೇನ್ರಿ? ಅವಾಗ ನಾ ಮಾರೋವಾಗ 10,000 ರೂಪಾಯಿ ಕೆಜಿ ಇತ್ತು, ಈಗ 30,000 ರೂಪಾಯಿ ಕೆಜಿ ಆಗ್ಯದ ರೀ. ಈಗ ಡಿಮಾಂಡ್ ಹೆಚ್ಚಾಯ್ತು ರೀ. ಆ ಸರ್ ಅಂದ್ರೆ ನಮಗೆ ಪಟ್ಟಣ ಶೆಟ್ಟಿ ಸರ್ ಏನಂದ್ರು, ನೋಡು ಕಣ್ಣಿ ಹೆಚ್ಚದ್ಯಪ್ಪ ಅಂದ್ರೆ ಏನು ಕಮ್ಮಿ ಆಗ್ತದೋ ಹೆಚ್ಚಾಗ್ತದೋ ಅಂದರು, ಹೆಚ್ಚೇ ಆಗಿಬಿಟ್ಟದು ಅದು. ಅದೇನೋ ಮತ್ತು ರೈತರ ದೈವ, ಆದ್ರೆ ಅದು ನಮ್ಮ ಲೈಸೆನ್ಸ್ ಇದ್ದಿಲ್ಲ. ಅದೇನೋ ಮ್ಯಾಲ ಇವು ಐತಿ ಬೆಟ್ಟದ ಮುತ್ತಾರು ಸಾಧು ಸಂತ ಪುರುಷರದಿಂದ ನಮಗೆ ಅದು ಲೈಸೆನ್ಸ್ ಸಿಕ್ತರಿ. ಅದು ಏನ್ರಿ, ರೈತರಿಗೆ ಲೈಸೆನ್ಸ್ ಸಿಗ್ಬೇಕಾದ್ರೆ ಇಲ್ಲಿ ಬೆಟ್ಟ ತದ್ರಿ ಜಂಬಿಗೆ ಬಲ್ಲಿ, ಅಲ್ಲಿ ಪುರಸ್ವಾಮಿ ಬೆಟ್ಟಕ್ಕೆ ಅದಾರ ಮುತ್ತಾರು, ಅವರು ನನಗೆ ಪರಿಚಯ, ಅವರು ಹೆಲ್ಪ್ ಆದ್ರೆ ಅವಾಗ ನೀ ಮಾಡ್ಕೋತ ಹೋಗ್ಬೋದು, ಮಾರ್ದರ್ಶನ ಅವರೇ ಕೊಟ್ರೆ ನನಗೆ, ಹಿಂಗೆ ಹೋಗಪ್ಪ ಇಂತಲ್ಲಿ ಆದರೂ ಆತದ ಅಂಥೇಳಿ ಅವ್ರು ಮತ್ತು ಮೊದಲು ಮಾಡಿದವರೇ ಅವರೇ ರೀ. ಅಲ್ಲಿ ಹೋಗಿ ಪೂರ ಸಾಧುರೆಲ್ಲ ಬೆಂಗಳೂರಿಗೆ ಕೂತು ಲೈಸೆನ್ಸ್ ತೆಗೆಸಿಂದ ಇದೆಲ್ಲ ನಮಗೆ ಅನುಕೂಲ ಆಗೈತೆ ರೀ. ಈಗ ನಿಮ್ಮ ಮಾತು ಕೇಳಿ ಅಥವಾ ನೋಡಿ ನಾವು ಬೆಳಿಬೇಕು ಅಂತೇಳಿ ಎಲ್ಲರೂ ತಯಾರಾದ್ರಂತಂದ್ರೆ ಅವರಿಗೆ ಸರಳವಾಗಿ ಎಲ್ಲ ಕೆಲಸಗಳು ಆಗ್ತಾವ ಅಂತೀರಿ? ಆತವಲ್ರಿ, ಗೌರ್ಮೆಂಟೇ ಈಗ ಬೆನ್ನತ್ತಿ ಬಿಟ್ಟದ್ರಿ. ಈಗ ಅಗಿ ಪುಕ್ಕಟ್ ಕೊಡ್ತದೆ, ಮತ್ತು 10 ಲಕ್ಷ 20 ರೂಪಾಯಿ ಕೊಡ್ತಾರೆ, 10 ರಿಂದ 50 ರೂಪಾಯಿ ಹಾಕ್ತಾರೆ, 3 ಸತಿ ರೊಕ್ಕ ಹಾಕ್ತಾರೆ. ಯಾಕೆ ಅನುಕೂಲ ಆಗಲ್ಲ ರೈತರಿಗೆ ರೀ? ಮತ್ತು ಯಾವುದು ಕೊಡಂಗಿಲ್ಲ, ಸೀತಾಫಳ ಶ್ರೀಗಂಧ ಹೆಬ್ಬೆವ ಬಿದ್ರಿಗೆ ಕೊಡ್ತಾರೆ, ಮತ್ತು ದಾಳಂಬರಿ ಹತ್ತಿರ ರೊಕ್ಕ ಕೊಡಂಗಿಲ್ಲ, ದ್ರಾಕ್ಷಿ ಹತ್ತಿರ ರೊಕ್ಕ ಕೊಡಂಗಿಲ್ಲ, ಮಾವು ಹತ್ತಿರಿಗೆ ಕೊಡಂಗಿಲ್ಲ. ಮತ್ತು ಇವಕ್ಕೆ ಯಾಕೆ ಕೊಡ್ತಾರೆ ರೀ? ರೈತ ಮುಂದಕ್ಕೆ ಬರಲೈತೆ ಕೊಡ್ತಾರಲ್ರಿ ಇವು. ಮತ್ತು 3 ವರ್ಷ ರೊಕ್ಕ ಸಿಗ್ತಲ್ರಿ ರೈತಗೆ? 3 ವರ್ಷ ರೊಕ್ಕ ಐಸದ್ದ 1 ಎಕರೆದಾಗ ನಾವು ತೊಗರಿ ಹಾಕ್ದಾಗ ತಿಳ್ಕೊರಿ, ತೊಗರಿ ಹಾಕೋರಿ 2 ಚೀಲ ಬೆಳೆದ್ರೆ ಎಷ್ಟಾಯ್ತು? ಅದು ಭಾಳ ಅಂದ್ರೆ 10,000 ರೂಪಾಯಿ ಆಯಿತು. ಈಗ ವರ್ಷಕ್ಕೆ 10,000 ರೂಪಾಯಿ ಇಡ್ರಿ, ಒಮ್ಮೆ ಕೊಡ್ತಾರಲ್ರಿ 10 ವರ್ಷದಿಂದ ಅವರು, 3 ವರ್ಷ ಆದ್ರೆ ಎಷ್ಟು ಹೊಲದ ಕಿಮ್ಮತ್ತೆ ಕೊಟ್ಟಿರ್ತಾರಲ್ರಿ ನಾವು ಬೆಟ್ಟು ಬೆಳಿತಂಡದು. ಅದಕ್ಕೆ ರೈತ ಅದು ಮಾಡ್ಬೋದ್ರಿ, ಅದು ಮಾಡಿದ್ರೆ ರೈತಗೆ ಅದು ಚಲೋನ ಆತರಿ ಸಾಹೇಬ್ರೆ. ಒಳ್ಳೇದು ವಿಠಲ್ ಕಣ್ಣಿ ಅವರೇ. ಈಗ ನಿಮ್ಮ ಜೋಡಿ ಯಾರಾದರೂ ಮಾತಾಡ್ಬೇಕಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? 9 ರೀ 72 ರೀ 52 94 ರೀ. ಆತ್ಮೀಯರೇ, ವಿಠಲ್ ಕಣ್ಣಿಯವರು ತಮ್ಮ ಮೊಬೈಲ್ ನಂಬರನ್ನು ಹೇಳಿದ್ದಾರೆ, ಅದನ್ನು ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 9 9 5 0 5 5 9 4 ಈ ನಂಬರನ್ನು ಸಂಪರ್ಕ ಮಾಡಿ ಅವರ ಅನುಭವಗಳನ್ನು ತಾವು ಪಡ್ಕೊಳ್ಬೋದು. ಒಳ್ಳೆಯದು ವಿಠಲ್ ಕಣ್ಣಿಯವರೇ. ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಯಾವ ರೀತಿ ನಮಗೆ ನಿಸರ್ಗ ಕೊಟ್ಟಿದೆ ನೀರು, ಆ ನೀರನ್ನು ಯಾವ ರೀತಿ ನಾವು ಬಳಸಿಕೊಂಡು ನಮ್ಮ ಜೀವನವನ್ನು ಸಮೃದ್ಧಗೊಳಿಸಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು